ಆದಿಶೇಷನ್ ಗೌಡ ಅವರು ಈಗ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆದಿಶೇಷನ್ ಗೌಡ. ನಮಸ್ತೆ. ನಮಸ್ತೆ ಸರ್. ನಾನು ಆದಿಶೇಷನ್ ಗೌಡ ಅಂತ ಹೇಳಿ ತಾವು ಈಗ ಪರಿಚಯ ಮಾಡಿಕೊಟ್ಟಿದ್ದೀರಾ. ಈ ಮಹಾತ್ಮ ಗಾಂಧಿ ಟ್ರಸ್ಟ್ ಪ್ರಾರಂಭ ಆಗಿ ಸುಮಾರು 21 ವರ್ಷ ಆಗಿದೆ. ಹಲವಾರು ಗ್ರಾಮೀಣಾಭಿವೃದ್ಧಿ ಸೇವೆಗಳನ್ನು ಮಾಡ್ತಾ ಇದ್ದೀವಿ. ರೈತರ ಜೊತೆ ಕೆಲಸ ಮಾಡೋದು ತುಂಬ ಅದ್ಭುತವಾದಂಥ ಒಂದು ಅನುಭವ. ನಾವೀಗಾಗಲೇ ಹಲವಾರು ಯೋಜನೆಗಳಲ್ಲಿ, ಸಾವಯವ ಕೃಷಿ ಯೋಜನೆಯಲ್ಲಿ ರೈತರ ಜೊತೆ ಮಾಡಿದ್ದೀವಿ, ವಾಟರ್ ಶೆಡ್ಗಳಲ್ಲಿ ರೈತರ ಜೊತೆ ಮಾಡಿದ್ದೀವಿ, ನಬಾರ್ಡ್ ವಾಟರ್ ಶೆಡ್ಡಲ್ಲಿ ರೈತರ ಜೊತೆ ಕೆಲಸ ಮಾಡಿದ್ದೀವಿ. ಈಗಾಗಲೇ ಕೊಡಗಲ್ಲೂ ಕೂಡ ಇದೇ ಥರ ರೈತ ಉತ್ಪಾದಕ ಸಂಸ್ಥೆ ಇದನ್ನು ಮಾಡಿದ್ವಿ. ಈಗ ಮೈಸೂರು ಜಿಲ್ಲೆನಲ್ಲಿ ಮಾಡ್ತಕ್ಕಂಥದ್ದು ಅತಿ ಹೆಚ್ಚಿನ ಸಂತೋಷ ತಂತು. ಕೆಆರ್ನಗರ ತಾಲೂಕಿನಲ್ಲಿ ರೈತರು ತುಂಬ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಈಗ ಆಲ್ರೆಡಿ 500 ಜನ ಆಗಲೇ ಸದಸ್ಯರಾಗಿ ನೋಂದಾಯಿತರಾಗಿ 5 ರೈತ ಉತ್ಪಾದಕ ಸಂಸ್ಥೆಗಳು ಕಂಪನಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ROC ರಿಜಿಸ್ಟರ್ ಆಫ್ ಕಂಪನೀಸ್ ಆ್ಯಕ್ಟ್ ಕೆಳಗಡೆ ನೋಂದಾಯಿತವಾಗಿದೆ. ಇದು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಕೋಆಪರೇಟಿವ್ ಆ್ಯಕ್ಟಲ್ಲಿ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರ ಇದನ್ನು ROC ಅಂತ ರಿಜಿಸ್ಟರ್ ಆಫ್ ಕಂಪನೀಸ್ ಆ್ಯಕ್ಟ್ ಕೆಳಗಡೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಮಾಡಬೇಕು, ರೈತನನ್ನು ಉದ್ಯಮಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯಿಂದ ಹೇಳಿದರು. ಈಗಾಗಲೇ 5 ರೈತ ಉತ್ಪಾದಕ ಸಂಸ್ಥೆ ರಿಜಿಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಮೊದಲು ಈ ರೈತ ಉತ್ಪಾದಕರ ಸಂಸ್ಥೆ ಅಂದರೆ ಏನು, ಅದರ ಕಾರ್ಯವ್ಯಾಪ್ತಿ ಏನು, ಅಲ್ಲಿ ಏನೆಲ್ಲ ಸಾಧ್ಯ ಆಗುತ್ತೆ, ಆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡಿ ಸರ್. ತುಂಬ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ರೈತ ಇಲ್ಲಿವರೆಗೂ ಯಾವುದೋ ಸಂಸ್ಥೆ ಮುಖಾಂತರ ಅವನು ಮಾರಾಟ ಮಾಡ್ತಾ ಇರಲಿಲ್ಲ ತನ್ನ ಬೆಳೆಗಳನ್ನು. ಅದಕ್ಕಾಗಿ ಅವನಿಗೆ ನಿಗದಿತವಾದಂಥ ಮಾರುಕಟ್ಟೆಯ ಮೌಲ್ಯ, ಅವನ ಬೆಳೆಗೆ ಏನು ಬೆಳೀತಾ ಇತ್ತು ಅಥವಾ ಅವನ ಮಾರುಕಟ್ಟೆಯ ಮೌಲ್ಯವನ್ನು ಅದನ್ನು ಬೆಳೆಗೆ ನಿರ್ಧಾರ ಮಾಡತಕ್ಕಂಥ ಹಕ್ಕೇ ಇರಲಿಲ್ಲ ಅವನಿಗೆ. ಅದರಿಂದನೇ ರೈತನಿಗೆ ಸೋಲಾಗ್ತಾ ಇದೆ, ರೈತನ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ತಂದಿದ್ದಾರೆ. 10,000 FPOಗಳನ್ನು, ರೈತ ಉತ್ಪಾದಕ ಸಂಸ್ಥೆಗಳನ್ನು ದೇಶಾದ್ಯಂತ ಮಾಡಬೇಕು. ಅದು ವಿವಿಧ ಬೆಳೆಗೆ, ವಿವಿಧ ಕೃಷಿಗೆ ಸಂಬಂಧಪಟ್ಟಂಗೆ ಕಂಪನಿಗಳನ್ನು ರಿಜಿಸ್ಟರ್ ಮಾಡಿ ಅಲ್ಲಿ ವ್ಯಾಲ್ಯೂ ಚೈನನ್ನು ಐಡೆಂಟಿಫೈ ಮಾಡಬೇಕು. ಮೌಲ್ಯ ಸರಪಳಿ, ಒಂದೇ ಬೆಳೆ ಬೆಳೀತಕ್ಕಂಥ ರೈತರನ್ನೆಲ್ಲ ಒಂದೇ ಕಡೆ ಒಗ್ಗೂಡಿಸಿ ಅವ್ರನ್ನ ಒಂದು ಮೌಲ್ಯ ಸರಪಳಿಯ ಕೆಳಗೆ ತಂದು ಅವ್ರನ್ನ ಗೆಲುವಿನ ದಡ ಮುಟ್ಟಿಸ್ತಕ್ಕಂಥದ್ದು ಈ ಒಂದು ರೈತ ಉತ್ಪಾದಕ ಸಂಸ್ಥೆ ಅಂತಕ್ಕಂಥದ್ರ ಮೂಲ ಉದ್ದೇಶ. ಅದರಲ್ಲಿ ಹಲವಾರು ವಿಧ, ಹಲವಾರು ಹಂತ, ಹಲವಾರು ರೀತಿ ಮಾರುಕಟ್ಟೆಯನ್ನು ಕಂಡುಕೊಳ್ಳೋದಕ್ಕೆ ಬೇಕಾದಂಥ ತಂತ್ರಗಳು ಮತ್ತು ಅದಕ್ಕೆ ಬೇಕಾದಂಥ ಇದು ಕೆಪ್ಯಾಸಿಟಿ ಬಿಲ್ಡಿಂಗ್ ಅಂತ ನಾವೇನು ಹೇಳ್ತೀವಿ ಆ ಥರ ರೈತನಿಗೆ ಹಂತ ಹಂತವಾಗಿ ಎಕ್ಸ್ಪೋಜರ್ ವಿಸಿಟು ಇದನ್ನೆಲ್ಲ ಮಾಡಿದಾಗ ರೈತನಿಗೆ ಸ್ವಲ್ಪ ಸಾಮರ್ಥ್ಯ ಅಭಿವೃದ್ಧಿ ಆಗ್ತದೆ. ಮತ್ತು ಅವನ ಬೆಳೆಯನ್ನು ಹೇಗೆ ಆತ ಇಲ್ಲಿಂದ ನಮ್ಮ ಗ್ರಾಮ ಮಟ್ಟದಿಂದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಈ ಕಂಪನಿ ಮುಖಾಂತರ ಆತ ಮಾರಾಟ ಮಾಡೋದಕ್ಕೆ ಎಲ್ಲ ತರನಾದಂಥ ಒಂದು ಮುಕ್ತವಾದ ಅವಕಾಶಗಳು ರೈತನಿಗೆ ಲಭ್ಯವಾಗ್ತದೆ, ಲಭ್ಯ ಆಗಬೇಕು ಅಂತಕ್ಕಂಥದ್ದು ನಮ್ಮ ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಸರ್. ಮೈಸೂರಿಗೆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ ಕೆಆರ್ ನಗರ ತಾಲೂಕಿನಲ್ಲಿ 5 ಈ ಪ್ರಾಜೆಕ್ಟ್ಗಳು, ಈ ಯೋಜನೆಗಳನ್ನು ಪ್ರಾರಂಭ ಹಂತದಲ್ಲಿ ನಿಮಗೆ ಅದನ್ನು ನಡೆಸೋದಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೇಳಿ, ಇಲ್ಲಿ ಏನೆಲ್ಲ ಆಗ್ತಾ ಇದೆ ಕೆಆರ್ ನಗರ ತಾಲೂಕಿನಲ್ಲಿ ಈ ಸಂಬಂಧ ಚಟುವಟಿಕೆಗಳು? ಸರ್, ಪ್ರಾರಂಭದಲ್ಲಿ ನಾವು ಇಡೀ ರಾಜ್ಯದಲ್ಲಿ ಈ ಥರ ಎಲ್ಲ ಕೃಷಿ ಇಲಾಖೆಯಿಂದ ಕಮಿಷನ್ ರೇಟಿಂದ ಅರ್ಜಿಯನ್ನು ಕಾಲ್ ಮಾಡಿದ್ರು ಸಂಪನ್ಮೂಲ ಸಂಸ್ಥೆಯಾಗಿ ಆಯ್ಕೆ ಆಗಬೇಕಾದ್ರೆ. ಈಗಾಗಲೇ ಹಲವಾರು ರೈತರ ಒಡನಾಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದರಿಂದ ನಾವು ಅರ್ಜಿ ಹಾಕಿದ್ವಿ. ಸುಮಾರು 1,800-2,000 ಅರ್ಜಿ ಬಂದಿತ್ತು. ಅದನ್ನು ಅವರು ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ 10 ಸಂಸ್ಥೆಗಳನ್ನು ಆಯ್ಕೆ ಮಾಡಿದರು. ಅದರಲ್ಲಿ 10 ಸಂಸ್ಥೆನಲ್ಲಿ ನಮ್ಮದು ಒಂದು, ನಾವು ಮೈಸೂರು ಜಿಲ್ಲೆಗೆ ಆಯ್ಕೆ ಆಗಿದ್ವು. ಯಾಕೆಂದ್ರೆ ಮೂಲತಃ ನಾವು ಮೈಸೂರಿನಲ್ಲೇ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದರಿಂದ ಮೈಸೂರು ಜಿಲ್ಲೆ ಶಾರ್ಟ್ ಲಿಸ್ಟ್ ಆದ್ವಿ. ಅದಾದಮೇಲೆ ನಾವು ರೈತರ ಜೊತೆ 5 ಹೋಬಳಿಗಳಲ್ಲಿ ಸಾಕಷ್ಟು ಮುಕ್ತವಾದಂಥ ಚರ್ಚೆ, ಅವರ ಇಂಟ್ರೆಸ್ಟು ಮತ್ತು ಜಾತ, ಅಲ್ಲಿ ವಿವಿಧ ಹಂತಗಳಲ್ಲಿ ಫಾರ್ಮರ್ಸಿಂದ ಹಿಡಿದು ಅಲ್ಲಿ PDO ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮದ ಮುಖಂಡರು ಮತ್ತು ರೈತ ಮುಖಂಡರು, ರೈತರು ಈಗ ಆಲ್ರೆಡಿ ಯಾರ್ಯಾರು ಪ್ರಗತಿಪರ ರೈತರು ಅಂತ ಗುರುತಿಸ್ಕೊಂಡಿದ್ರು ಅವರು ಪ್ರತಿಯೊಂದು ಹಂತದಲ್ಲೂ ನಾವು ಚರ್ಚೆ ಮಾಡಿ ಎಲ್ಲರನ್ನು ಇನ್ವಾಲ್ವ್ ಮಾಡಿ ಈ ಒಂದು ರೈತ ಉತ್ಪಾದಕ ಕಂಪನಿಯನ್ನು ಸ್ಥಾಪನೆ ಮಾಡಿದ್ರ ಉದ್ದೇಶ, ಗುರಿ ಮತ್ತು ಅದರಿಂದ ರೈತನಿಗೇನು ಲಾಭ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ವಿ. ಆಗ ಅವರು ಒಂದು ಹಂತಕ್ಕೆ ಕನ್ವಿನ್ಸ್ ಆದರು. ಅದಾದ ಮೇಲೆ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ. 500 ಜನ ಸದಸ್ಯರನ್ನು ನಾವೀಗ ನೋಂದಾವಣೆ ಮಾಡಿ ಅವ್ರನ್ನ ಸದಸ್ಯರನ್ನಾಗಿ ಮಾಡಿದ್ದೀವಿ. ಅವು FIG ಅಂತ ಮಾಡಿದ್ವಿ. FIG ಅಂದರೆ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್. ಒಂದು FIGನಲ್ಲಿ ಅದು ಸ್ವಸಹಾಯ ಸಂಘದ ಥರನೇ ಕೆಲಸ ಮಾಡ್ತದೆ. 20 ಜನ ಸದಸ್ಯರು ಇರ್ತಾರೆ, ಅವರೆಲ್ಲರೂ ಇದೇ ಬೆಳೆ ಬೆಳೀತಕ್ಕಂಥ ರೈತರಾಗಿರ್ತಾರೆ. ನಾವು ಮೂಲಭೂತವಾಗಿ ಇಲ್ಲಿ ಮಿಲ್ಲೆಟ್ಸನ್ನು ತಗೊಂಡಿದ್ದೀವಿ. ಮಿಲ್ಲೆಟ್ಸ್ ಅಂತ ಹೇಳಿದ್ರೆ ಸಿರಿಧಾನ್ಯಗಳು, ನಾಮೆ, ಇದು ಅರ್ಕ, ಊದಲು ಮತ್ತು ಸಾಮೆ, ಸಜ್ಜೆ ಈ ತರದನ್ನೆಲ್ಲ ತಗೊಂಡಿದ್ವಿ. ಅದಲ್ಲದೆ ದ್ವಿದಳ ಧಾನ್ಯಗಳನ್ನ ತಗೊಂಡಿದ್ದೀವಿ, ಎಣ್ಣೆ ಕಾಳುಗಳನ್ನ ತೆಗೆದುಕೊಂಡಿದ್ದೀವಿ. ಇದು ಸರ್ಕಾರದ ಒಂದು ಇದಿತ್ತು, ಒಂದು ಜಿಲ್ಲೆಗೆ ಒಂದೊಂದು ಪ್ರಾಡಕ್ಟ್ ಅನ್ನ ಮಾಡಬೇಕು ಅಂತಿತ್ತು. ಆ ವ್ಯಾಪ್ತಿನಲ್ಲಿ ಮೈಸೂರು ಜಿಲ್ಲೆಗೆ ನಮ್ಮ ಹಿಂದಿನ ಡಿ ಸಿ ಅವರು ನೀವು ಈ ತರ ಇದು ಮಾಡಿ ಅಂತ ಹೇಳಿದ್ರು. ಮತ್ತೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಅವರು ಕೂಡ ಬಹಳಷ್ಟು ಆಸಕ್ತಿ ವಹಿಸಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸೋದಕ್ಕೆ ಸಹಾಯ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ADA ಅವರಿದ್ದಾರೆ, ಸಹಾಯಕ ಕೃಷಿ ನಿರ್ದೇಶಕರು, ಮತ್ತೆ ಡೆಪ್ಯೂಟಿ ಡೈರೆಕ್ಟರು ಇದ್ದಾರೆ. ಇವರೆಲ್ಲರ ಸಹಾಯ, ಮಾರ್ಗದರ್ಶನ ಮತ್ತು ಆಸಕ್ತಿಯಿಂದ ಮತ್ತೆ ನಮ್ಮ ಈ 5 ರೈತ ಉತ್ಪಾದಕ ಸಂಸ್ಥೆಗಳು, ಒಂದು ಮೊದಲನೇದು ಕೃಷ್ಣರಾಜ ಒಡೆಯ ರೈತ ಉತ್ಪಾದಕ ಕಂಪನಿ, ಇದು ಬೇರಿಯ ಸಾಲಿಗ್ರಾಮ ರಸ್ತೆಯಲ್ಲಿ ಅದು ತಂದೆ ಆದಂಥ ಒಂದು ಕಚೇರಿಯನ್ನು ಹೊಂದಿದೆ. ಅಲ್ಲಿ ಸುಮಾರು 500 ಜನರನ್ನು ಅಲ್ಲಿ ಮೊಬಿಲೈಸ್ ಮಾಡಿದ್ದೀವಿ, ಸದಸ್ಯರನ್ನು ಮಾಡಿದ್ದೀವಿ. ಈಗ ಇತ್ತೀಚೆಗೆ ಅವರಿಗೆ ಕಂಪನಿ ಕೃಷ್ಣರಾಜ ಒಡೆಯರ್ ರೈತ ಉತ್ಪಾದಕ ಸಂಸ್ಥೆಯ ಹೆಸರಿಗೆ ಬ್ಯಾಂಕ್ ಅಕೌಂಟ್ ಮಾಡಿ ಅವರ ಷೇರು ಧನವನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮತ್ತು ಅವರಿಗೆ ಅಧ್ಯಯನ ಪ್ರವಾಸಗಳನ್ನು ಮಾಡ್ತಾ ಇದ್ದೀವಿ, ತರಬೇತಿಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಕಾರ್ಯಕ್ರಮ ನಡೀತಾ ಇದೆ. ಅದೇ ತೆರನಾಗಿ ಜಲಸಿರಿ ರೈತ ಉತ್ಪಾದಕ ಕಂಪನಿ ಕೂಡ ಮಿರ್ಲೆ ಹೋಬಳಿನಲ್ಲಿ, ಬೀಚನಹಳ್ಳಿ ಮಿರ್ಲೆ ಇಲ್ಲಿ ಆಫೀಸನ್ನು ಹೊಂದಿದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಜನಪದ ರೈತ ಉತ್ಪಾದಕ ಕಂಪನಿ ಹೆಬ್ಬಾಳು ಗ್ರಾಮದಲ್ಲಿದೆ, ಅಲ್ಲೂ ಕೂಡ 500 ಜನ ಸದಸ್ಯರಿದ್ದಾರೆ. ಮತ್ತು ಜಲಪಾತೋತ್ಸವ ರೈತ ಉತ್ಪಾದಕರ ಕಂಪನಿ ಇದೆ, ಇದು ಚುಂಚನಕಟ್ಟೆ ಹೋಬಳಿನಲ್ಲಿದೆ, ಕೆಆರ್ನಗರ ತಾಲೂಕು, ಅಲ್ಲೂ ಕೂಡ 500 ಜನ ರೈತರಿದ್ದಾರೆ. ಮತ್ತು ಭತ್ತದ ಕಣಜ ರೈತ ಉತ್ಪಾದಕ ಸಂಸ್ಥೆ ಕಸಬಾ ಹೋಬಳಿನಲ್ಲಿದೆ, ಕೆಆರ್ನಗರ ತಾಲೂಕು. ಸೊ ಇಲ್ಲೂ ಕೂಡ 500 ಜನ ಸದಸ್ಯರಿದ್ದಾರೆ. ಈಗ ಪ್ರತಿ ಮೊದಲನೇ ಹಂತದಲ್ಲಿ ಎಲ್ಲ 5 ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ 500 ಜನ ರೈತರನ್ನು ಮೊಬಿಲೈಸ್ ಮಾಡಿದ್ದೀವಿ. ಅವರು ತುಂಬ ಆಸಕ್ತಿಯಿಂದ ಇದು ಮಾಡಿದ್ದಾರೆ. ಒಬ್ಬ ಸದಸ್ಯರಾಗಬೇಕಂತ ಹೇಳಿದ್ರೆ ಅವರು 500 ಷೇರನ್ನು ಕಟ್ಟಬೇಕಾಗ್ತದೆ, 1200 ರೂಪಾಯಿ ಕಟ್ಟಬೇಕಾಗ್ತದೆ. 500 ಜನ ಸದಸ್ಯರು ಮಾತ್ರ ಪ್ರಥಮ ಹಂತದಲ್ಲಿ ನಾವು ಮಾಡ್ಕೋತಾ ಇದ್ದೀವಿ. ಅವರು ಒಂದು ಹಂತದಲ್ಲಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಆ ಸಂಸ್ಥೆಯನ್ನು ಮುನ್ನಡೆಸೋದಕ್ಕೆ ಬೇಕಾದಂಥ ಎಲ್ಲ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸ್ಕೊಂಡ ಮೇಲೆ ನಂತರದಲ್ಲಿ ಇನ್ನು 500 ತಗೋಬಹುದು ಅಂತಕ್ಕಂಥದ್ದು ಹಂತ ಹಂತವಾಗಿ ಮೇಲೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಸರ್. ಅಂದ್ರೆ ನೀವು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಸಹಕಾರಿ ಸಂಘ ಅಂತ ಹೇಳಕ್ಕಾಗಲ್ಲ, ಇದು ಒಂದು ಕಂಪನಿ, ಇದೊಂದು ಉದ್ಯಮ ಅಥವಾ ಒಂದು ಉದ್ದಿಮೆ ಅಂತಾನೆ ನಾವು ಪರಿಭಾವಿಸಬೇಕಾಗತ್ತೆ. ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಕೆಆರ್ ನಗರದಲ್ಲಿ ಈ ಎಲ್ಲ ಚಟುವಟಿಕೆಗಳು ಪ್ರಾರಂಭವಾಗಿದೆ, ಹಂತ ಹಂತವಾಗಿ ಬೇರೆ ತಾಲೂಕುಗಳಿಗೂ ಬೇರೆ ಜಿಲ್ಲೆಗಳಿಗೂ ಇದು ವ್ಯಾಪಿಸ್ಕೊಂಡು ಹೋಗುತ್ತೆ. ಪ್ರಶ್ನೆ ಬರೋದು, ಒಬ್ಬ ರೈತ ನನಗೆ ಇದು ಯಾಕೆ ಬೇಕು, ನನಗೆ ವೈಯಕ್ತಿಕವಾಗಿ ಇದರಿಂದ ಏನು ಅನುಕೂಲ, ನಾನು 1200 ರೂಪಾಯಿ ಕೊಟ್ಟು ಒಂದು ಷೇರ್ನ ತಗೊಳ್ಳೋದ್ರಿಂದ ನನಗೆ ಏನು ಅನುಕೂಲ ಆಗುತ್ತೆ, ಒಂದು ಪ್ರಶ್ನೆ. ಇನ್ನೊಂದು, ನನ್ನ ನಂತರದಲ್ಲೂ ಆ ಒಂದು ಪ್ರಯೋಜನಗಳು ನನ್ನ ಮುಂದಿನ ಪೀಳಿಗೆಗೂ ಸಿಗುತ್ತಾ, ನಾನು ಯಾಕೆ ಸೇರಬೇಕು ಅನ್ನೋದೇ ಮೂಲಭೂತವಾಗಿ ಅವರ ಪ್ರಶ್ನೆ ಬರುತ್ತೆ. ಏನು ಉತ್ತರ ಸರ್? ಇಲ್ಲಿ ತಾವು ಹೇಳಿದ ಹಾಗೆ ಯಾವುದೇ ಒಂದು ರೂಪಾಯಿಗೂ ರೈತನಾಗಲಿ ಬೇರೆ ಯಾರೇ ಆಗಲಿ ಅದಕ್ಕೆ ತನ್ನದೇ ಆದಂಥ ಬೆಲೆ ಇದೆ. ಅವನು ರೈತ ಅಂದಾಗ 1200 ರೂಪಾಯಿ ಬಹಳ ದೊಡ್ಡ ಮಟ್ಟದ ಮೊತ್ತ ಆಗಿ ಆತನಿಗೆ ಕಾಣಿಸುತ್ತೆ. ಯಾಕೆಂದರೆ ಇವತ್ತಿಗೂ 200 ರೂಪಾಯಿ 250 ರೂಪಾಯಿ ಕೂಲಿ ಸಿಗ್ತಾ ಇದೆ ನಮಗೆ ಅಂತ ಹೇಳ್ತಾರೆ ರೈತರು. 250 ರೂಪಾಯಿ ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿದ್ರೆ 250 ರೂಪಾಯಿ ಉಳಿಯುತ್ತೆ, ನೀವು ಷೇರು ಅಮೌಂಟನ್ನು ಜಾಸ್ತಿ ಇಟ್ಬಿಟ್ಟಿದ್ದೀರಿ, 1200 ರೂಪಾಯಿ ನಾವು ಸಂಪಾದನೆ ಮಾಡಬೇಕಂದ್ರೆ ಇಡೀ ವಾರ ದುಡಿದ ದುಡ್ಡನ್ನೆಲ್ಲ ನಿಮಗೆ ಕಟ್ಟಬೇಕು, ಅದೇ ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ಮತ್ತು ಈಗ ಕರೋನಾ ಸಮಯದಲ್ಲಿ ಅದು 1200 ರೂಪಾಯಿ ಅಂತಕ್ಕಂಥದ್ದು ನಮಗೆ ಬಹಳ ಅಮೂಲ್ಯವಾದಂಥದ್ದಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಾವು ಹೇಳಿದಾಗೆ ಇದು ಮಹತ್ವವಾದಂಥ ಒಂದು ಉದ್ದೇಶ, ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯೋದು. ಉದಾಹರಣೆಗೆ ಇವತ್ತು ತಾವು ನೋಡ್ತಾ ಇದ್ದೀರಿ ಸಹಕಾರಿ ರಂಗದಲ್ಲಿ ಹಾಲು ಉತ್ಪಾದಕರ ಸಂಸ್ಥೆ ಅಂತ ಹೇಳಿದ್ರೆ ಅದು ಅಮೂಲ್ ಗುಜರಾತದ್ದು ಮೊದಲನೇದು ಇಡೀ ದೇಶದಲ್ಲಿ. ಅದು ಬಿಟ್ಟರೆ ನಮ್ಮ ಹೆಮ್ಮೆಯ ಸಂಸ್ಥೆ ನಂದಿನಿ ಇದೆ, ಅದು ನಮ್ಮ ರಾಜ್ಯದ್ದು ಅಂತ ಹೇಳ್ಕೊಳ್ಳೋದಕ್ಕೆ, ನಮ್ಮ ರೈತರು ಕಟ್ಟದ್ದು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅದೇ ಥರ ಈ ಥರ ಸಂಸ್ಥೆಗಳು ತಾವು ತಮ್ಮ ಪ್ರಶ್ನೆಯಲ್ಲಿ ಕೇಳಿದಾಗೆ ಇದು ಉದ್ಯಮವನ್ನು ಮಾಡಬೇಕು ಕಂಪನಿ ಅಂತ ಮಾಡಿದ್ದೀರಿ, ಸಹಕಾರ ಸಂಘ ಅಲ್ಲ ಅಂತ ಹೇಳಿದ್ರಿ. ಆ ವಿಚಾರವನ್ನು ನಾನು ಗಮನಕ್ಕೆ ತರಲೇಬೇಕಾಗುತ್ತೆ ರೈತರಿಗೆ. ಇದು ಸರ್ಕಾರದ ಪ್ರದೇಶದ ಪ್ರಧಾನಮಂತ್ರಿಯವರ ಉದ್ದೇಶ ಏನಂದ್ರೆ ಪೊಲಿಟಿಕಲ್ ಇಂಟರ್ಫೇರೆನ್ಸಿ ಇದರಲ್ಲಿ ಇರಬಾರದು, ಆದಷ್ಟು ಕಡಿಮೆ ಇರಬೇಕು, ಅದು ನಗಣ್ಯ ಅನ್ನೋ ಮಟ್ಟಿಗೆ ಇರಬೇಕು, ಸಾಧ್ಯ ಆದರೆ ಅಲ್ಲಿ ಏನೂ ಇರಬಾರದು. ಇದು ತಂದೇ ಆದಂಥ ಸ್ವಂತ ಕಾಲ ಮೇಲೆ ಒಂದು ಕಂಪನಿಯಾಗಿ ನಿಲ್ಲಬೇಕು, ಅದಕ್ಕೆ ಮಾಲೀಕ ರೈತ ಆಗಿರಬೇಕು, ರೈತರ ಸಾಮೂಹಿಕ ಮಾಲೀಕತ್ವದಲ್ಲಿ ಆ ಕಂಪನಿ ಮುನ್ನಡೆಯಬೇಕು. ಇದು ಅವನು ಉತ್ಪಾದನೆ ಮಾಡ್ತಕ್ಕಂಥ ಬೆಳೆಗೆ ಅವನೇ ಬೆಲೆ ನಿರ್ಧಾರ ಮಾಡ್ಕೋಬೇಕು. ಸೊ ಬರತಕ್ಕಂಥ ಲಾಭಾಂಶ ಎಲ್ಲ ಸದಸ್ಯರಲ್ಲಿ ಹಂಚಿಕೆ ಆಗಬೇಕು ಅಂತಕ್ಕಂಥ ಒಂದು ಮಹತ್ವವಾದ ಉದ್ದೇಶದಿಂದ ಅವರು ಮಾಡಿದ್ದಾರೆ. ರೈತ ಇವತ್ತು 1200 ರೂಪಾಯಿ ಕೊಟ್ಟು ಅವನು ಸದಸ್ಯನಾದ ಅಂತ ಹೇಳಿದ್ರೆ ಆತ ಬದುಕಿರುವಷ್ಟು ದಿನ ಅಲ್ಲಿ ಬರ್ತಕ್ಕಂಥ ಎಲ್ಲ ಲಾಭಾಂಶಗಳನ್ನು ಅವನು ಹೊಂದಬಹುದು. ಈಗ ಲಾಭಾಂಶ ಹೇಗ್ ಬರುತ್ತೆ, ಏನ್ ಬರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ನಾವು ಹೋದಾಗ ರೈತರು ಕೇಳ್ತಾ ಇರ್ತಾರೆ, ಇದರಲ್ಲಿ ಒಬ್ಬ ಎಣ್ಣೆ ಕಾಳು ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಎಣ್ಣೆ ಕಾಳು ಬೆಳೀತಕ್ಕಂಥವ್ರನ್ನೆಲ್ಲ ಸೇರಿಸಿ ಒಂದು ವ್ಯಾಲ್ಯೂ ಚೈನ್ ಮಾಡಿ ಒಂದು ಈ ಸಂಘದ ಕೆಳಗಡೆ ಅವ್ರನ್ನ ಸದಸ್ಯರನ್ನು ಮಾಡಿರ್ತೀವಿ. ಅವರು ಮುಂದೆ ಗ್ರಾಮೀಣ ಮಟ್ಟದಲ್ಲಿ ಕೈಯಿಂದ ಗಾಣದಿಂದ ಎಣ್ಣೆ ತೆಗಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅವ್ರದೇ ಬ್ರ್ಯಾಂಡಿಂಗ್ ಮಾಡಿ ಅವ್ರದೇ ಅದನ್ನು ಆರ್ಗ್ಯಾನಿಕ್ ಹೆಸರಲ್ಲಿ ಸಾವಯವ ಹೆಸರಲ್ಲಿ ಅಥವಾ ಸ್ವಂತ ಇನಾರ್ಗ್ಯಾನಿಕ್ ಅಲ್ಲೂ ಕೂಡ ಅವರು ಮಾರಾಟ ಮಾಡಬಹುದಾಗಿದೆ. ಆಗೇನಾಗುತ್ತೆ, ಬರ್ತಕ್ಕಂಥ ಸಂಪೂರ್ಣ ಲಾಭ ಅವನು ಬೀಜ ಮಾರೋದ್ರ ಬದಲು ಎಣ್ಣೆಯನ್ನು ಮಾರಾಟ ಮಾಡಿದಾಗ ಅವನಿಗೆ ಹೆಚ್ಚಿನ ಲಾಭ ಬರುತ್ತೆ ಅಂತಕ್ಕಂಥದ್ದು. ಇದು ಸಣ್ಣ ಮಟ್ಟದಲ್ಲಿ, ಇದು ಬ್ರ್ಯಾಂಡಿಂಗು ಆದಾಗ ಕಾಲಾನಂತರದ ದಿನಗಳಲ್ಲಿ ಇದಕ್ಕೆ ಜನಪ್ರಿಯತೆ ತಂದಾಗ ಇದರ ಕ್ವಾಲಿಟಿ ಬಗ್ಗೆ ಜನಗಳಲ್ಲಿ ನಂಬಿಕೆ ಬಂದಾಗ ಗ್ರಾಹಕರು ಹೆಚ್ಚು ಹೆಚ್ಚು ಇದನ್ನು ಖರೀದಿ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ದೊಡ್ಡ ಹಂತದಲ್ಲಿ ಇದು ಉದ್ಯಮವಾಗಿ ಬೆಳೆಯುತ್ತೆ. ಆಗೇನಾಗುತ್ತೆ, ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಒಂದು ಬ್ರ್ಯಾಂಡಿಂಗಿಗೆ ಮಾನ್ಯತೆ ಸಿಗುತ್ತೆ. ಅದು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಈ ಒಂದು ಕಂಪನಿಯ ಮಾಲೀಕರು ನೇರವಾಗಿ ರೈತರು ನೇರವಾಗಿ ಯಾವುದೇ ಬೆಳೆ ಬೆಳೆಯೋದಕ್ಕೆ ಅಡೆತಡೆ ಇರತಕ್ಕಂಥ ದುಬೈಯೋ ಅಥವಾ ಸಿಂಗಾಪುರೋ ಅಂಥ ದೇಶಗಳ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ತನ್ನ ಉತ್ಪಾದನೆಯನ್ನು ನೇರವಾಗಿ ಅವರಿಗೆ ತಲುಪಿಸ್ತಕ್ಕಂಥ ಅವರಿಗೆ ಕಳಿಸ್ತಕ್ಕಂಥ ಹೆಚ್ಚಿನ ಲಾಭ ಮಾಡ್ತಕ್ಕಂಥ ಎಲ್ಲ ಮುಕ್ತವಾದಂಥ ಅವಕಾಶಗಳು ಈ ಕಂಪನಿಗಿದೆ. ಸೊ ಅದಕ್ಕೆ ರೈತನೇ ಮಾಲೀಕನಿರ್ತಾನೆ. ಇದೆಲ್ಲ ಮಾಲೀಕತ್ವವನ್ನು ಆತನಿಗೆ ತಂದುಕೊಡ್ತಕ್ಕಂಥದ್ದು 1200 ರೂಪಾಯಿ ಕೊಟ್ಟು ಆತರ ಷೇರನ್ನು ಪಡ್ಕೊಂಡಾಗ. ನಾನೀಗ ಮೊದಲನೇ ಹಂತದಲ್ಲಿ ಏನು ತಮಗೆ ಹೇಳಿದೆ, ಇದೆಲ್ಲವೂ ಕೂಡ ನಮಗೆ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಕಾಣ್ತಕ್ಕಂಥದ್ದು. ಅಂದರೆ ರೈತ ಉತ್ಪಾದನೆಯನ್ನು ಮಾಡಿ ಆ ಬೆಳೆಯನ್ನು ಬೆಳೆದು ಹಾರ್ವೆಸ್ಟ್ ಮಾಡಿ ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಮೂಲ ಬೆಳೆಯನ್ನು ಪರಿವರ್ತನೆ ಮಾಡಿ ಅದರಿಂದ ಒಂದು ಎಣ್ಣೆಕಾಳನ್ನು ಅಥವಾ ಬೇಳೆಯಿಂದ ನಾವು ನೋಡ್ತಕ್ಕಂಥ ಪ್ಯಾಕೆಟಲ್ಲಿ ಬರ್ತಕ್ಕಂಥ ತಿನ್ನುವ ಕರಿದ ಪದಾರ್ಥಗಳೇನಿದೆ ಅದನ್ನು ಮಾಡೋ ತನಕ ಅವನ ಮೌಲ್ಯವರ್ಧನೆಯನ್ನು ಮಾಡ್ಕೋಬೋದಾಗಿದೆ. ಆದರೆ ರೈತ ಬೇಕಾದಂಥ ಮೂಲ ಹೂಡಿಕೆಗಳೇನಿದೆ ಬೆಳೆ ಬೆಳೆಯೋದಕ್ಕೆ, ಆ ಮೂಲ ಹೂಡಿಕೆಗಳಾದಂಥ ಬೀಜ ಗೊಬ್ಬರ ಕೃಷಿ ಸಲಕರಣೆಗಳು ಇದೆಲ್ಲದಕ್ಕೂ ಕೂಡ ಅವನು ನೇರವಾಗಿ ಈ ಕಂಪನಿಯ ಮುಖಾಂತರ ಯಾರು ಮ್ಯಾನುಫ್ಯಾಕ್ಚರರ್ ಇದ್ದಾರೆ ಬಲ್ಕ್ ಮ್ಯಾನುಫ್ಯಾಕ್ಚರರ್ ಅವ್ರಿಗೆ ನೇರವಾಗಿ ಕಮ್ಯುನಿಕೇಷನ್ ಮಾಡಿ ಇವನು ಅದಕ್ಕೆ CEO ಇರ್ತಾರೆ. ನಮ್ಮ ಈ ಕಂಪನಿಗೆ ಒಬ್ಬರನ್ನ CEO ಅಂತ ಅಪಾಯಿಂಟ್ ಮಾಡಿರ್ತಾರೆ. ಅವರು ಈ ಆಕ್ಟಿವಿಟಿನೆಲ್ಲ ಡೇ ಟು ಡೇ ನೋಡ್ಕೋತಾ ಇರ್ತಾರೆ. ಅವ್ರಿಗೆ ತರಬೇತಿಯನ್ನು ಕೊಟ್ಟಿರ್ತೀವಿ, ಎಕ್ಸ್ಪೋಜರ್ನ ಕೊಟ್ಟಿರ್ತೀವಿ. ಅವರು ನೇರವಾಗಿ ಖರೀದಿ ಮಾಡ್ತಾರೆ. ಈಗ ಗೊಬ್ಬರ ಒಂದು ಬ್ಯಾಗ್ ಹೋಗಿ ರೈತ ಮಾರುಕಟ್ಟೆನಲ್ಲಿ ತರೋದಕ್ಕೂ, ಒಂದು ಸ್ಪ್ರೇಯರ್ ಮಿಷಿನ್ ಔಷಧಿ ಹೊಡೆಯೋದಕ್ಕೆ ಅವನು ತರೋದಕ್ಕೂ, ಅದು ನಮ್ಮಲ್ಲಿರ್ತಕ್ಕಂಥ 500 ಜನ ರೈತರಿಗೆ 500 ಆರ್ಡರ್ ಹಾಕಿದಾಗ ಅಲ್ಲಿ ಅದರ ಮೌಲ್ಯ 1 ಕ್ಕೆ 1,000 ರೂಪಾಯಿ ಇದೆ ಅಂತ ಹೇಳಿದ್ರೆ, ಆ 1,000 ರೂಪಾಯಿ ಮೌಲ್ಯ ನೇರ ಮಾರಾಟದಿಂದ ನಾವು ಖರೀದಿಯಿಂದ ಅದು 600-700 ರೂಪಾಯಿಗೆ ಬರುತ್ತೆ. ಈ ರೈತ ಉತ್ಪಾದಕ ಸಂಸ್ಥೆಯ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಪರೇಷನ್ ಕಾಸ್ಟ್ ಅಂತ ಅವರು ಮಾಡಿಕೊಂಡು ಅವರು ಅದಕ್ಕೆ ಒಂದು 50 ರೂಪಾಯಿ ಹೆಚ್ಚುವರಿ ನಿಗದಿ ಮಾಡ್ಕೊಂಡು 650 ರೂಪಾಯಿ ಮಾರ್ಕೆಟಲ್ಲಿ ಅದೇ ಕ್ವಾಲಿಟಿ ಪ್ರಾಡಕ್ಟು ಮಾರ್ಕೆಟಲ್ಲಿ 1,000 ರೂಪಾಯಿ ಒಂದು ಪೇ ಮಾಡಬೇಕಾಗಿರುತ್ತೆ. ಅದನ್ನು 650 ರೂಪಾಯಿಗೆ ತಂದಾಗ 350 ರೂಪಾಯಿ ಒಂದೇ ಪ್ರಾಡಕ್ಟಲ್ಲಿ ಉಳಿಯುತ್ತೆ. ಅಥವಾ ರಸಗೊಬ್ಬರ ಖರೀದಿ ಮಾಡಿದಾಗ ಇದೇ ತರನಾದಂಥ ಲಾಭ ಆಯಿತು ಅಂತ ಹೇಳಿದ್ರೆ 3,500-4,000 ಉಳಿಯುತ್ತೆ. ಬೀಜ ಖರೀದಿ ಮಾಡಿದಾಗ ಅದರಿಂದ ಉಳಿತಾಯ ಆಗುತ್ತೆ. ಔಷಧಿ ಖರೀದಿ ಮಾಡಿದಾಗ ಅದರಿಂದ ಉಳಿತಾಯ ಆಗುತ್ತೆ. ರೈತನ ಎಲ್ಲ ಮೂಲ ಕೃಷಿ ಹೂಡಿಕೆಗಳು ಉಳಿತಾಯ ಆಗಬೇಕು. ಆದ ಮುಖಾಂತರ ಅವನಿಗೆ ಕೃಷಿಗೆ ಆಗ್ತಕ್ಕಂಥ ಖರ್ಚು ಕಡಿಮೆ ಆಗಬೇಕು, ಲಾಭ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಈ ಕಂಪನಿಯ ಮೂಲ ಉದ್ದೇಶ ಆಶಯ ಆಗಿದೆ ಸರ್. ಅಂದರೆ ಇಲ್ಲಿ ಒಂದು ಸಂಘಟಿತವಾಗಿ ಪ್ರಯತ್ನ ನಡೆಸೋದ್ರಿಂದ ಕೃಷಿಯ ಒಳಸುರಿಗಳು ನೀವೇನು ಹೇಳಿದ್ರಿ, ಬೀಜ ಆಗ್ಬೋದು, ಗೊಬ್ಬರ ಆಗ್ಬೋದು, ಕೀಟನಾಶಕ ಆಗ್ಬೋದು, ಕೃಷಿ ಪರಿಕರಗಳಾಗ್ಬೋದು, ಅದಕ್ಕೆ ಬೇಕಾದ ಸಣ್ಣ ಪುಟ್ಟ ಯಂತ್ರೋಪಕರಣಗಳಾಗ್ಬೋದು, ಯಾವುದೇ ಒಂದು ತಂತ್ರಜ್ಞಾನವನ್ನು ಅಳವಡಿಸುವಲ್ಲಿ ಒಂದು ಯಂತ್ರಗಳ ಬಳಕೆ ಆಗ್ಬೋದು, ಅವೆಲ್ಲವೂ ಸಹ ಸುಲಭ ಸಾಧ್ಯವಾಗಿ ಅವ್ರಿಗೆ ಸಿಗುತ್ತೆ. ಸಂಘಟಿತರಾಗಿ ಇವರು ಮಾಡ್ಕೊಳ್ಳೋದ್ರಿಂದ ನೇರವಾಗಿ ಆ ಕಂಪನಿಗಳಿಂದನೇ ವ್ಯವಹಾರ ಮಾಡೋದ್ರಿಂದ ಏನು ಎಷ್ಟು ಮಟ್ಟಿಗೆ ಅವರು ಡಿಸ್ಕೌಂಟ್ ಮಾಡ್ಬೋದೋ ಅದು ಅವ್ರಿಗೆ ರಿಯಾಯಿತಿಯಲ್ಲಿ ಇವರಿಗೆ ಪಡೆಯೋದಕ್ಕೆ ಸಾಧ್ಯ ಇದೆ. ರಿಯಾಯಿತಿಯಲ್ಲಿ ಆ ಉಳಿದಂತಹ ಹಣ ಸರ್ವರಿಗೂ ಸಮಾನವಾಗಿ ಹಂಚಿಕೆನೂ ಆಗುತ್ತೆ. ಇದು ಉತ್ಪಾದನೆಗಿಂತ ಮುಂಚೆ, ಉತ್ಪಾದನೆ ನಂತರದಲ್ಲೂ ಸಹ ಒಂದು ಒಳ್ಳೆಯ ಮಾರುಕಟ್ಟೆಯನ್ನ ಒದಗಿಸೋದಕ್ಕೆ ಮತ್ತು ಮೌಲ್ಯವರ್ಧನೆಯನ್ನು ನೀಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅಭಿಪ್ರಾಯ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಸದಸ್ಯ ಎಲ್ಲರೂ ಸಹ ಉತ್ಪಾದಕರೇ ಆಗಿರಬೇಕೇ ಅನ್ನೋದೊಂದು, ಅಥವಾ ಒಂದು ಕುಟುಂಬದಲ್ಲಿ 4-5 ಜನ ಇದ್ದು RTCಗಳವರು ಬೇರೆ ಬೇರೆ ಹೆಸರಿದ್ರೆ ಪ್ರತಿಯೊಬ್ಬರನ್ನು ನೀವು ಉತ್ಪಾದಕರು ಅಂತಾನೆ ತಗೊಳ್ತೀರಾ, ಹೇಗೆ? ಅದು ಸದಸ್ಯರಾಗೋದಕ್ಕೆ RTC ಬೇರೆ ಬೇರೆ ಇದ್ದಾಗ ಅವರು ಸದಸ್ಯರಾಗಬೇಕು ಅಂತ ಆಸಕ್ತಿ ತೋರಿಸಿ ಮುಂದೆ ಬಂದರೆ ಅವ್ರನ್ನ ನಾವು ಸದಸ್ಯರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಅದು ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಅವನು ಕೃಷಿಕ ಕುಟುಂಬಕ್ಕೆ ಸೇರಿದವನಾಗಿರ್ಬೇಕು, ಕೃಷಿ ಉತ್ಪಾದನೆಯನ್ನು ಮಾಡ್ತಾ ಇರಬೇಕು, ಅವನ ಹೆಸರಲ್ಲಿ ಅಥವಾ ಅವ್ರ ತಂದೆ ತಾಯಿ ಅವ್ರ ಅಣ್ಣ ತಮ್ಮ ಇವ್ರ ಹೆಸರಲ್ಲಿ ಅದು RTC ಇದ್ರೆ ಮಾತ್ರ ನಾವು ಅವನನ್ನ ಈ ಸಂಸ್ಥೆಗೆ ನೋಂದಣಿ ಮಾಡಿಕೊಂಡು ಅದನ್ನ ಸದಸ್ಯ ಅಂತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಇದ್ರೆ ಸಾಧ್ಯ ಆಗೋದಿಲ್ಲ. ಈ 1200 ರೂಪಾಯಿಗಳು ಇದು ಒಂದು ಸಾರಿ ಅವನು ಆಜೀವ ಸದಸ್ಯತ್ವ ಸಿಗುತ್ತೆ, ಮತ್ತೆ ಮತ್ತೆ ವರ್ಷ ಏನು ಅವಶ್ಯಕತೆ ಇರೋದಿಲ್ಲ, ಯಾವುದೇ ಹಣ ಪಾವತಿ ಅವಶ್ಯಕತೆ ಇಲ್ಲ. ಕೇವಲ ಒಂದು ಬಾರಿ ಅವನು ನೋಂದಣಿ ಮಾಡಿಕೊಂಡ್ರೆ ಸಾಕು, ಅವನು ಜೀವನ ಪರ್ಯಂತ ಅವನ ಸದಸ್ಯತ್ವ ಆಜೀವನ ಸದಸ್ಯತ್ವವಾಗಿ ಇರ್ತದೆ. ಸೊ ಅವನ ಕಾಲಾನಂತರ ಅದು ಸದಸ್ಯತ್ವ ಹೋಗ್ತದೆ. ಹೊಸಬರು ಯಾರು ಅವನ ಮುಂದೆ ಇದು ಬರಬೇಕು ಅಂದ್ರೆ ಅದು ಷೇರು ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಇದು ಮತ್ತೆ ಅವರು ಹೊಸದಾಗಿ ನೋಂದಣಿಯನ್ನು ಮಾಡ್ಕೋಬೇಕಾಗ್ತದೆ. ಇದಿಷ್ಟು ಪ್ರತ್ಯಕ್ಷವಾಗಿ ನಾವು ಅವ್ರಿಗೆ ಹೇಳಬಹುದಾದಂತಹ ಕೆಲವು ವಿಚಾರಗಳಾಯ್ತು. ಇನ್ನು ಪರೋಕ್ಷವಾಗಿ ಸಾಕಷ್ಟು ನಾವು ನಿರೀಕ್ಷೆ ಮಾಡಬಹುದು. ಹೌದು, ಈ ರೀತಿಯ ಒಂದು ಕಂಪನಿಗೆ ಸಂಘ ಸಂಸ್ಥೆಗಳಿಂದ ಅಥವಾ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಯಾವ ರೀತಿಯ ಒಂದು ಉತ್ತೇಜನದ ರೂಪದಲ್ಲಿ ಅಥವಾ ನಬಾರ್ಡ್ ಅಂತ ಸಂಸ್ಥೆಗಳಿಂದ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ, ಸಪೋರ್ಟ್ ಸಿಗ್ತಾ ಇದೆ, ಪ್ರೋತ್ಸಾಹ ಸಿಗ್ತಾ ಇದೆ? ಸರ್, ಇದರಲ್ಲಿ ಅಗಾಧವಾದಂತ ಸಪೋರ್ಟು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, ನಬಾರ್ಡ್ ಇಂದ ಇದೆ. ಅದನ್ನ ಪಡ್ಕೊಳ್ಳೋದಕ್ಕೆ ನಮಗೆ ನಮ್ಮ ಈ ಕೃಷಿ ಉತ್ಪಾದನಾ ಸಂಸ್ಥೆಗಳಿಗೆ ಸಾಮರ್ಥ್ಯ ಅಭಿವೃದ್ಧಿ ಇನ್ನೂ ಸಾಕಷ್ಟು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೀಗ ಕೆಲಸ ಮಾಡ್ತಾ ಇದ್ದೀವಿ. ಅದು ಹೇಗೆ ಅಂತ ಹೇಳಿದ್ರೆ, ಈಗಾಗಲೇ ಹಲವಾರು ಬಾರಿ ಕೇಳಿದ್ದೀವಿ, ನಬಾರ್ಡಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ಕೊಳ್ಳೋಕೆ ಇರ್ಬೋದು. ಈಗ ಟೊಮೊಟೊ ಬೆಳೆದಾಗ ರೈತ ನಾವು ದೊಡ್ಡ ಸಮಸ್ಯೆಯನ್ನು ನೋಡ್ತೀವಿ. ಒಟ್ಟಿಗೆ ಎಲ್ಲರೂ ಟೊಮೊಟೊ ರೇಟ್ ಜಾಸ್ತಿ ಇದೆ ಅಂತ ಬೆಳೆದು ಬಿಡ್ತಾರೆ, ತಂದು ಅದು ಕೇವಲ ನಾನು ಬೆಳೆದಂಥ ಕೂಲಿ ಸಿಗ್ತಾ ಇಲ್ಲ ಅಂತೇಳಿ ರೋಡ್ಗೆ ತಂದು ಹಾಕ್ತಾ ಇದ್ದಾರೆ. ಯಾಕೆ ಹೀಗೆ ಆಗ್ತಾ ಇದೆ ಅಂತಂದಾಗ, ಟೊಮೊಟೊದು ಶೆಲ್ಫ್ ಲೈಫ್ ಬಂದು 2-3 ಡೇಸ್. ಅದಾದ ನಂತರ ರೈತರ ಅದನ್ನು ಇಟ್ಕೊಂಡು ಮತ್ತೆ ರೇಟ್ ಬಂದಾಗ ಮಾರಾಟ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅದಕ್ಕೆ ಸರ್ಕಾರನ ನೇರವಾಗಿ ಮಾಡಿಕೊಡೋದಕ್ಕೆ ಆಗಲಿಲ್ಲ. ಈಗ ಅದಕ್ಕೆ ಏನು ಮಾಡಿದ್ರು, ಸರ್ಕಾರ ನೇರವಾಗಿ ಈ ಥರ ಉತ್ಪಾದನಾ ಕಂಪನಿಗಳನ್ನು ಸ್ಥಾಪನೆ ಮಾಡಿ ಆ ಉತ್ಪಾದಕ ಕಂಪನಿಗಳಿಗೆ ಹಣಕಾಸು ನೆರವನ್ನು ಕೊಡೋದು, ಅದಕ್ಕೆ ಬೇಕಾದಂಥ ಸಬ್ಸಿಡಿಯನ್ನು ಕೊಡೋದು, ನಬಾರ್ಡ್ ಮೂಲಕ ಹಣಕಾಸು ನೆರವನ್ನು ಕೊಡಿಸುವಂಥದ್ದು, ಈ ಯೋಜನೆಗಳನ್ನು ಕನ್ವರ್ಜೆನ್ಸ್ ಮಾಡುವಂಥದ್ದು, ಬೇರೆ ವಿವಿಧ ಇಲಾಖೆಯಲ್ಲಿ ಈ ಥರ ಕಾರ್ಯಕ್ರಮಗಳಿಗಿರ್ತಕ್ಕಂಥ ಎಲ್ಲ ಯೋಜನೆಯನ್ನು ಒಂದು ವೇದಿಕೆಯಡಿ ತಂದು ಕನ್ವರ್ಜೆನ್ಸ್ ಮುಖಾಂತರ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಇದೆ. ಈಗಾಗಲೇ ಉದಾಹರಣೆಗೆ ನಾವು ಪ್ರೊಸೆಸಿಂಗ್ ಯೂನಿಟ್ ಮಾಡ್ಬೋದು. ಟೊಮೊಟೊನ ತಗೊಂಡೋಗಿ ಇದೇ ರೈತ ಉತ್ಪಾದಕ ಸಂಸ್ಥೆಯಿಂದ ನಾವು ಸ್ಯಾಚೆಟ್ಸನ್ನು ಮಾಡಿ ಅದನ್ನು ಕೆಚಪ್ಪನ್ನು ಟೊಮೊಟೊ ಕೆಚಪ್ಪನ್ನು ಮಾಡಿ ಸಾಸನ್ನು ಮಾಡಿ ಮಾರೋದಕ್ಕೆ ಅವಕಾಶ ಇದೆ. ಸೊ ಅದು ಇವ್ರದೇ ಬ್ರ್ಯಾಂಡಲ್ಲಿ ಮಾಡ್ಕೋಬೋದು. ಆಗ ಶೆಲ್ಫ್ ಲೈಫ್ ಜಾಸ್ತಿ ಆಗ್ತದೆ. ಹೆಚ್ಚು ಕಡಿಮೆ ಇದು 3-6 ತಿಂಗಳವರೆಗೆ ನೀವು CFTRA ಅಂತ ಗುಣಮಟ್ಟ ದೃಢೀಕರಿಸಿದಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ನೀವು ಅದನ್ನು ಮಾರಾಟ ಮಾಡಿ ತರಬೇತಿಯನ್ನು ಪಡ್ಕೊಂಡು ಮಾಡ್ಬೋದು. ಇದೇ ಥರ ಈಗ ಆಲ್ರೆಡಿ ಒಂದು ಚಾಮರಾಜನಗರದಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ನಾವು ಪ್ರಾರಂಭದಲ್ಲಿ ಸಾವಯವ ಕೃಷಿ ಸಂಸ್ಥೆನಲ್ಲಿ ಮಾಡಿದ್ವಿ. ಈಗ ಅವರು ಭಾಳ ಎತ್ತರಕ್ಕೆ ಬೆಳೆದು ಅರಿಶಿಣವನ್ನು ಬೆಳೆಗಾರರೆಲ್ಲ ಸೇರಿ ಒಂದು ಸಂಘ ಮಾಡಿಕೊಂಡು ನಬಾರ್ಡ್ ನೆರವನ್ನು ಪಡ್ಕೊಂಡು CFTRA ತಂತ್ರಜ್ಞಾನವನ್ನು ಪಡ್ಕೊಂಡು ಈಗ ಅವರು ದೊಡ್ಡದಾಗಿ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಅರಿಶಿಣ ಪೌಡ್ರನ್ನು ಉತ್ಪಾದನೆ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಆ ಥರ ಕಂಪನಿಗಳು ಹಲವಾರು ಆಗಬೇಕು. ವಿವಿಧ ಬೆಳೆಗಳಿಗೆ ಒಂದೊಂದು ಇದು ಉದ್ಯಮ ಸ್ಥಾಪನೆ ಆಗಬೇಕು. ಆ ಉದ್ಯಮ ನೇರವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾರಾಟ ಆಗಬೇಕು. ಸರ್ಕಾರ ದೊರಕಿಸ್ಕೊಡ್ತಂಥ ಬ್ಯಾಂಕು, ಸರ್ಕಾರ ದೊರಕಿಸ್ತಕ್ಕಂಥ ಸಬ್ಸಿಡಿ ನೇರವಾಗಿ ಯಾವುದೋ ಒಬ್ಬ ಉದ್ಯಮಪತಿಗೆ ಆಗ್ತಕ್ಕಂಥ ಲಾಭ ಆಗಬಾರ್ದು. ಇಲ್ಲಿ 1000 ಜನ ರೈತರಿಗೆ ಅದು ಲಾಭ ಆಗಬೇಕು. ಅದು ಮಾರುಕಟ್ಟೆ ಪ್ರಾಮಾಣೀಕರಿಸಿದಂಥ ಒಂದು ಉತ್ತಮ ಬೆಲೆ ನಿಗದಿ ಆಗಬೇಕು. ರೈತನಿಗೆ ಲಾಭ ಆಗಬೇಕು, ರೈತ ಗೆಲ್ಲಬೇಕು, ರೈತ ತನ್ನ ಬದುಕನ್ನು ಹಸನುಗೊಳಿಸ್ಕೋಬೇಕು ಅಂತಕ್ಕಂಥ ಮಹತ್ವವಾದಂಥ ಉದ್ದೇಶದಿಂದ ಸರ್ಕಾರ ಎಲ್ಲ ಥರ ಸಬ್ಸಿಡಿಯನ್ನು ಕೊಡೋದಕ್ಕೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಹಲವಾರು ಯೋಜನೆಗಳು ಈಗ ತಯಾರಾಗ್ತಾ ಇದ್ದಾವೆ. ಈ ಕಂಪನಿ ಆದಮೇಲೆ ಕಂಪನಿಯನ್ನು ಇಡೀ ದೇಶ ಮಟ್ಟದಲ್ಲಿ ದೊಡ್ಡ ಒಂದು ನೆಟ್ವರ್ಕಲ್ಲಿ ಅವರೇ ತರ್ತಾ ಇದ್ದಾರೆ. ಈ ಥರ 1000 ಕಂಪನಿಗಳಾದಾಗ, ಈಗ ಉದಾಹರಣೆಗೆ ಕಾಶ್ಮೀರದಲ್ಲಿ ಆಪಲ್ ಬೆಳೀತಾ ಇದ್ದಾರೆ ಅಂದರೆ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಆಪಲ್ ಬೇಕಂದರೆ ನೇರವಾಗಿ ತರಿಸ್ಕೊಳ್ಳೋದಕ್ಕೆ ಈ ಕಂಪ್ನಿಯಲ್ಲಿ ಆರ್ಡರ್ ಹಾಕಿದ್ರೆ ಇವ್ರ ಉತ್ಪಾದನೆಯನ್ನು ನಾವು ಬೆಳೆದಂಥ ಎಣ್ಣೆ ಕಾಳುಗಳು ಅವ್ರಿಗೆ ಬೇಕಿದೆ ಅಂತ ಹೇಳಿದ್ರೆ ನೇರವಾಗಿ ಅವ್ರಿಗೆ ಮಾರಾಟ ಮಾಡೋದಕ್ಕೆ ಒಂದು ದೊಡ್ಡ ಜಾಲವನ್ನು ತಯಾರು ಮಾಡ್ತಾ ಇದ್ದಾರೆ. ಈ ಜಾಲ ಬಲವರ್ಧನೆ ಮಾಡಿ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದ ಜಾಲವನ್ನು ಮಾಡ್ತಾ ಇದ್ದಾರೆ. ಇದು ಈಗ ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ ಒಂದು ದೊಡ್ಡ ಒಂದು ಕ್ರಾಂತಿ ಅಂತ ನಾವು ಹೇಳ್ಬೋದು. ಕ್ರಾಂತಿ ಪ್ರಾರಂಭಿಕ ಹಂತದಲ್ಲಿದೆ, ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ರೈತರು ಅನುಭವಿಸಲಿದ್ದಾರೆ. ಅಲ್ಲಿವರೆಗೆ ರೈತರು ಹೆಚ್ಚು ಹೆಚ್ಚು ಸದಸ್ಯರಾಗಿ ನೋಂದಣಿಯನ್ನು ಮಾಡಿಕೊಂಡ್ರೆ ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸೋದಕ್ಕಾಗುತ್ತೆ ಅಂತಕ್ಕಂಥದ್ದು ನನ್ನ ಆಶಯ. ಅಂದರೆ ನೀವು ಹೇಳಿದ ಹಾಗೆ ರೈತ ಉತ್ಪಾದಕರ ಒಂದು ಬಹಳ ವ್ಯವಸ್ಥಿತವಾದ ಮಾರಾಟ ಜಾಲ, ಜೊತೆಗೆ ಅವರಿಗೆ ಅಗತ್ಯ ಇರುವಂತಹ ಎಲ್ಲ ವಸ್ತುಗಳನ್ನು, ಕೃಷಿಗೆ ಸಂಬಂಧಪಟ್ಟ ಎಲ್ಲ ಪರಿಕರಗಳನ್ನು ಪಡೆಯುವಂತಹ ಒಂದು ವ್ಯವಸ್ಥಿತ ಮಧ್ಯವರ್ತಿ ಜಾಲನೂ ಆಗುತ್ತಿದೆ. ಮಧ್ಯವರ್ತಿಗಳ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದೆ ನೇರವಾಗಿ ರೈತನೇ ಮಾಡತಕ್ಕಂಥ ಒಂದು ಮುಕ್ತವಾದಂಥ ಅವಕಾಶ ಮತ್ತು ವೇದಿಕೆಯನ್ನು ಸರ್ಕಾರ ಈ ಕಂಪನಿಗಳನ್ನು ಮಾಡೋದ್ರ ಮುಖಾಂತರ ಒದಗಿಸ್ತಾ ಇದೆ. ಮತ್ತೆ ಈಗ ಈ ಕಂಪನಿಗೆ ರೈತ ಅವನು ಪ್ರಾರಂಭದಲ್ಲಿ ಒಂದು ಕಂಪನಿ ರಿಜಿಸ್ಟರ್ ಮಾಡಬೇಕಾದ್ರೆ 60 ದಿನದಲ್ಲಿ 50,000 ರೂಪಾಯಿ ಖರ್ಚು ಬರ್ತದೆ. ಮತ್ತೆ ಆ ಕಂಪನಿಗೆ ಸಾಮರ್ಥ್ಯ ಅಭಿವೃದ್ಧಿ ಮಾಡಬೇಕಾದ್ರೆ ಅಧ್ಯಯನ ಪ್ರವಾಸಕ್ಕಾಗಿರ್ಬೋದು, ಜಾಥಾ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ಇದಕ್ಕೆಲ್ಲ ಖರ್ಚು ಬರ್ತದೆ. ಅದೆಲ್ಲ ಖರ್ಚನ್ನ ಸರ್ಕಾರನೇ ವಹಿಸಿಕೊಂಡು ಒಂದು 5 ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡೋದು, ಕಡೆಗೆ 500 ಜನ ಇದಾರೆ ಒಂದು ಕಂಪನಿನಲ್ಲಿ ಅಂತ ಹೇಳಿದ್ರೆ ಅವರಿಗೆ ಒಂದು 8-10 ಲಕ್ಷ ರೂಪಾಯಿ ಅನುದಾನವನ್ನ ಕೊಡ್ತಾ ಇದ್ದಾರೆ. 3 ವರ್ಷಗಳಲ್ಲಿ ಅದು ಹೆಚ್ಚು ಕಡಿಮೆ 40-45 ಲಕ್ಷ ಅನುದಾನವನ್ನು ಕೊಟ್ಟು 5 ಕಂಪನಿಯನ್ನ ಸರ್ಕಾರ ಈಗ ಮಾಡ್ತಾ ಇದೆ. ಇದು ಉತ್ತಮವಾದಂತ ಅವಕಾಶ. ರೈತ ಇದರಲ್ಲಿ ಸದಸ್ಯನಾಗಿ ಇದರ ಒಂದು ಮಹತ್ವವನ್ನು ಅರ್ಥಕೊಂಡು ಮಾಡದ್ದೇ ಆದರೆ ಖಂಡಿತವಾಗಿ ತನ್ನ ಯಶಸ್ಸು ಅಥವಾ ಮುಂದಿನ ದಿನಗಳಲ್ಲಿ ನಮಗೆ ರೈತರಿಗೆ ನಮ್ಮ ಮಾರುಕಟ್ಟೆಗೆ ಬೆಲೆ ಇಲ್ಲ ಅಂತಕ್ಕಂತ ನೋವು ಕೂಗು ಖಂಡಿತವಾಗಿ ಅಳಿಸೋಗ್ತದೆ. ರೈತನ ಎಲ್ಲ ಉತ್ಪಾದನೆಗಳಿಗೆ ಅವನ ಗುಣಮಟ್ಟ ಮತ್ತೆ ಇದಕ್ಕೆ ಖಂಡಿತವಾಗಿ ಉತ್ತಮ ಬೆಲೆ ಬರ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ. ಆದಿಶೇಷನ್ ಗೌಡ ಅವರೇ, ನಿಮ್ಮ ಮಾತನ್ನ ನಮ್ಮ ರೈತ ಬಾಂಧವರೆಲ್ಲ ಕೇಳ್ತಾ ಇರ್ತಾರೆ. ಈಗಲೂ ಕೆಲವರಿಗೆ ಅನುಮಾನಗಳಿರುತ್ತೆ, ಹೇಗೋ ಜೀವನ ನಡೀತಾ ಇದೆ, ಬೆಳೀತಾ ಇದ್ದೀನಿ, ಅದು ಮಾರಾಟ ಆಗ್ತಾ ಇದೆ, ನನಗೆ ಬೇಕಾಗಿದ್ದನ್ನ ಪಡ್ಕೊಳ್ತಾ ಇದ್ದೀನಿ, ಈ ರೀತಿಯೆಲ್ಲ ಆಗಬೇಕಾದ್ರೆ ಎಷ್ಟು ಸಮಯ ಆಗ್ಬೋದು ಅನ್ನೋ ಥರ ಒಂದು ನಿರೀಕ್ಷೆ ಇರುತ್ತೆ. ಈಗಲೂ ಮೀನಾಮೇಷ ಎಣಿಸುವಂಥವರು ಅಥವಾ ಮುಂದಿನ ತಿಂಗಳು ಮುಂದಿನ ವಾರ ನೋಡಿದ್ರಾಯ್ತು ಅನ್ನೋರು ಇದ್ದಾರೆ. ಏನು ಹೇಳೋದಕ್ಕೆ ಬಯಸ್ತೀರಾ ನೀವಂಥವ್ರಿಗೆ? ಸರ್, ಖಂಡಿತವಾಗಿ ಈಗ ಇದು ಎಷ್ಟು ಸತ್ಯ ಅಂತ ಹೇಳಿದ್ರೆ, ಆಲ್ರೆಡಿ ನಾವು ಈ ಹಂತಕ್ಕೆ ತರೋದಕ್ಕೆ ಅವ್ರಿಗೆ ಬಹಳಷ್ಟು ಸಲ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ಅವ್ರ ಮನೆಗಳಿಗೆ ಹೋದ್ವಿ, ಕೂತು ಚರ್ಚೆ ಮಾಡಿದ್ವಿ. ಮೊನ್ನೆ ಕೂಡ ನಾನು ಹೊಸ ಗ್ರಾಹಕ ಹೋಗಿ ಒಂದು ಮನೆಯ ಪಡಸಾಲೆ ಮೇಲೆ ಕೂತ್ಕೊಂಡು ಅವ್ರಿಗೆ ರೈತರಿಗೆ ಹೇಳ್ತಾ ಇದ್ವಿ. ಅಲ್ಲಿ ಎಲ್ಲ ಒಂದು 20 ಜನ ರೈತರು ಸೇರ್ಕೊಂಡಿದ್ರು. ನಾವು ಹೇಳಿದ್ದನ್ನು ಅವ್ರು ನಿಂತ್ಕೊಂಡು ಕೇಳ್ತಾ ಇದ್ರು, ಇದು ಸಾಧ್ಯ ಇಲ್ಲ, ಈ ಥರ ತುಂಬ ಜನ ದುಡ್ಡು ಕಟ್ಟಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅದು ಅವ್ರು ಯಾರು ದುಡ್ಡು ವಾಪಸ್ ಕೊಟ್ಟಿಲ್ಲ, ಅದು ಸಂಸ್ಥೆನೂ ಉದ್ದಾರ ಆಗಿಲ್ಲ, ಅದೇ ಥರ ನಿಮ್ಮದು ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಗ್ರಾಮ ಮಟ್ಟದಲ್ಲಿ ಅವರಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ಅವ್ರನ್ನ ಒಪ್ಪಿಸ್ತಕ್ಕಂಥದ್ದು, ಷೇರುದನ ಕಟ್ಟಿಸತಕ್ಕಂಥದ್ದು ನಿಜವಾಗ್ಲೂ ಒಂದು ದೊಡ್ಡ ಸವಾಲೇ. ಸರಿ, ಆ ಥರ ಪರಿಸ್ಥಿತಿ ಇದೆ, ಆದರೆ ಸವಾಲು ಇದೆ ಅಂತ ನಾವು ಕೂತ್ಕೊಳ್ಳೋಕ್ಕಾಗಲ್ಲ. ಈ ಕೆಲಸವನ್ನು ಒಪ್ಕೊಂಡ ಮೇಲೆ ನಾವು ಅವರನ್ನ ಒಪ್ಪಿಸೋದಕ್ಕೆ ಅಥವಾ ಅವ್ರಿಗೆ ಕನ್ವಿನ್ಸ್ ಆಗೋದಕ್ಕೆ ಏನು ಬೇಕೋ ಎಲ್ಲ ಒಂದು ವಿಧವಾದ ವ್ಯವಸ್ಥೆಯನ್ನು ನಾವು ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗ್ತದೆ. ಕೆಲವು ಗ್ರಾಮದ ಮುಖಂಡರು ಮಾತಲ್ಲಿ ಭರವಸೆ ಇರುತ್ತೆ, ಅವ್ರಿಗೆ ಕೃಷಿ ಇಲಾಖೆಯವರಲ್ಲಿ ಭರವಸೆ ಇರುತ್ತೆ. ಅದು ಇದು ಒಂದು ಕೃಷಿ ಇಲಾಖೆ ಮತ್ತು ಮಹಾತ್ಮ ಗಾಂಧಿ ಟ್ರಸ್ಟ್, ಕೇಂದ್ರ ಸರ್ಕಾರ ಮತ್ತು ರೈತರು ಎಲ್ಲರ ಸಹಭಾಗಿತ್ವದ ಒಂದು ಸಂಸ್ಥೆ, ಎಲ್ಲರ ಜವಾಬ್ದಾರಿ ಇದೆ. ಈಗ ರೈತರು ಕೂಡ ಅವ್ರ ಜವಾಬ್ದಾರಿಯನ್ನು ಅರಿತುಕೊಂಡು ಇದರಲ್ಲಿ ನಾವು ಸಾಧಕ ಬಾಧಕಗಳನ್ನು ತಿಳಿದು ಇದು ಕೃಷಿ ಇಲಾಖೆ ಯೋಜನೆ ಅಂತ ಅವರು ಮುಂದೆ ಬಂದರೆ ಆ ಯೋಜನೆ ಯಶಸ್ವಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಕೃಷಿ ಇಲಾಖೆಯವರು ಕೂಡ ಇದು ಒಂದು ಕೃಷಿ ಇಲಾಖೆ ಮಹತ್ವಾಕಾಂಕ್ಷಿ ಯೋಜನೆ, ನಾವು ಈ ರೈತ ಉತ್ಪಾದಕ ಸಂಪನ್ಮೂಲ ಸಂಸ್ಥೆ ಇದೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಂಸ್ಥೆ ಒಂದು ಕಟ್ಟಬೇಕು ಅಂತೇಳಿ ಅವರು ಭಾಗಿಯಾಗಬೇಕಾಗ್ತದೆ. ಮತ್ತು ಅಲ್ಲಿ ಇರತಕ್ಕಂಥ ಗ್ರಾಮದ ಜನ ಮುಖಂಡರು ಕೂಡ ಅವರು ಇಲ್ಲ ಈ ಥರ ಒಂದು ಸಂಸ್ಥೆ ನಮ್ಮ ಊರಿಗೆ ಬರಬೇಕು, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗುತ್ತೆ ಆ ಭಾಗದಲ್ಲಿ. ಈಗ ರೈತ ಉತ್ಪಾದಕ ಸಂಸ್ಥೆ ಆದಾಗ ಅದಕ್ಕೆ ಒಂದು ದೊಡ್ಡ ಕೋಲ್ಡ್ ಸ್ಟೋರೇಜು, ಗೋಡನ್ನು, ಒಂದು ಪ್ರಾಸೆಸಿಂಗ್ ಯೂನಿಟ್ಟು, ಅಂದರೆ ಮೌಲ್ಯವರ್ಧನೆ ಮಾಡ್ತಕ್ಕಂಥ ಘಟಕ ಆದಾಗ ಅಲ್ಲಿ ಅವರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗ್ತದೆ. ಅಲ್ಲಿ ಸ್ಥಳೀಯರಿಗೆ, ಅಲ್ಲಿ ಸ್ವಸಹಾಯ ಸಂಘಗಳಿದ್ದಂಥವ್ರಿಗೆ ಒಂದು ಜಾಮು ಜಲ್ಲಿ ಮಾಡೋದು ಹೇಗೆ ಪ್ರೊಸೆಸ್ ಯೂನಿಟ್ ಅಲ್ಲಿ ಅಂತಕ್ಕಂಥದ್ದನ್ನು ನಾವು ಸೇಫ್ಟಿ ಆರ್ಎಂ ಮುಖಾಂತರ ತರಬೇತಿ ಕೊಡಿಸ್ತೀವಿ. ನಂತರದ ದಿನಗಳಲ್ಲಿ ಪ್ಯಾಕಿಂಗ್ ಯೂನಿಟ್, ಅದು ಇದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಒಂದು ಸಂಸ್ಥೆಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ, ಈ ಕೃಷಿ ಉತ್ಪಾದಕರ ಸಂಸ್ಥೆಯ ಮುಖಾಂತರ. ಅದಕ್ಕೆ ಬೇಕಾದಂಥ ಹಣಕಾಸಿನ ನೆರವನ್ನು ನಬಾರ್ಡ್ ಆಗಲಿ, ಭಾರತ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಅನುದಾನ ಮುಖಾಂತರ ಕೊಡ್ತದೆ. ಅಲ್ಲಿ ಉದ್ಯೋಗಾವಕಾಶ ಸೃಷ್ಟಿಯಾಯಿತು. ಅವರ ಇದು ಉತ್ಪಾದನೆ, ಅವರು ಬೆಳೀತಾ ಇರ್ತಕ್ಕಂಥ ಬೆಳೆ ಮಾರಾಟ ಮಾಡೋಕ್ಕೆ ಬದಲು ಮೌಲ್ಯವರ್ಧಿತ ಉತ್ಪನ್ನವನ್ನು ಮಾರಾಟ ಮಾಡ್ತಾರೆ, ಸಂಪೂರ್ಣ ಲಾಭ ಇವರಿಗೆ ಸಿಗುತ್ತೆ. ಈಗ ಉದಾಹರಣೆಗೆ ಹೇಳೋದಾದರೆ, ನಾವು ಬೆಳೆಯನ್ನು ಮಾರಾಟ ಮಾಡಿದಾಗ, ಈಗ ಮಧ್ಯಪ್ರದೇಶ ಅವ್ರಿಗೆ ಬೆಳೆ ಬೇಕಿದೆ ಅಂತ ಹೇಳಿದ್ರೆ ಅಥವಾ ಇನ್ನೊಂದೇನೋ ಕೃಷಿ ಉತ್ಪಾದನೆ ಬೇಕಿದೆ ಅಂದರೆ, ಈ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ನೇರವಾಗಿ ಅವರಿಗೆ ಸಂಪರ್ಕ ಮಾಡಿ ದೊಡ್ಡ ಕಂಪನಿಗಳನ್ನು ಇವರಿಗೆ ಹೊಂದಾಣಿಕೆ ಮಾಡ್ತಕ್ಕಂಥ ವ್ಯಾಪಾರದ ಒಂದೇ ವೇದಿಕೆಯಲ್ಲಿ ತರತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮಧ್ಯವರ್ತಿಗಳು ದಲ್ಲಾಳಿಗಳಿಂದ ಮೌಲ್ಯವರ್ಧಿತ ಉತ್ಪನ್ನ ಅವ್ರಿಗೆ ಸೇರುತ್ತೆ, ಅವರು ಇವರಿಗೆ ಹೆಚ್ಚಿನ ಹಣವನ್ನು ಇವರ ಅಕೌಂಟ್ಗೆ ಸಂದಾಯ ಮಾಡ್ತಾರೆ. ತುಂಬ ಪಾರದರ್ಶಕವಾಗಿ ಈ ಒಂದು ವ್ಯವಹಾರ ನಡೆಯೋದ್ರಿಂದ ರೈತರು ಲಾಭಕ್ಕೊಳಗಾಗ್ತಾರೆ, ಸ್ಥಳೀಯ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ, ಮತ್ತು ಅವರ ಉತ್ಪಾದನೆಗೆ ಲಾಭವನ್ನು ಸಿಗುತ್ತೆ. ಎಲ್ಲ ಅಂಶಗಳನ್ನು ಗಮನಿಸಿಕೊಂಡು ನಾವು ರೈತರನ್ನು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಇದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು. ಈಗ ಆ ಥರ ಎಲ್ಲ ರೈತರುಗಳೇ ಸದಸ್ಯರಾದಂಥ ರೈತರು ಅದೇನೋ ಪ್ರವಾಸ ಕರ್ಕೊಂಡೋಗಿ ಬಂದಾಗ ಅವರಿಗೆ ಕನ್ವಿನ್ಸ್ ಆಗಿ ಅವರ ಸಂಬಂಧಿಕರನ್ನ, ಸ್ನೇಹಿತರನ್ನ, ಸದಸ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಇದು ಇನ್ನೂ ಒಂದು 6 ವರ್ಷದಲ್ಲಿ ಒಂದು ಬೆಳವಣಿಗೆ ಆಶಾದಾಯಕವಾಗಿದೆ. ಇನ್ನು ಹೆಚ್ಚಿನ ಒಂದು ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ ಅಂತಕ್ಕಂತ ಒಂದು ದೃಢ ವಿಶ್ವಾಸ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಬಹಳ ಸಂತೋಷ, ನೀವು ಹೇಳಿದ ಹಾಗೆ ಪ್ರತಿಯೊಬ್ಬರು ಇರುವಂತಹ ಅವಕಾಶವನ್ನು ಬಳಸ್ಕೊಳ್ಬಹುದು. ಈಗಾಗಲೇ ನೀವು ಹೇಳಿದ ಹಾಗೆ ಅಧ್ಯಯನ ಪ್ರವಾಸ ಆಗ್ಬೋದು, ವಿವಿಧ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದಾಗ್ಬೋದು, ಜೊತೆಗೆ ಈ ಕುರಿತ ಮಾಹಿತಿಯನ್ನು ಇರುವಂತಹ ಅನುಮಾನಗಳನ್ನು ಪರಿಹರಿಸೋದಕ್ಕೆ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹ ಜೊತೆಗಿರುತ್ತೆ. ಎಷ್ಟು ವರ್ಷಗಳ ಕಾಲ ನೀವು ಅವ್ರ ಜೊತೆ ಇರ್ತೀರಿ ಸರ್? ಇದು ಯೋಜನೆ 30 ತಿಂಗಳು ಅಂತೇಳಿ ಅವರು ನಮ್ಮ ಕೃಷಿ ಇಲಾಖೆಯಿಂದ ಯೋಜನೆಯನ್ನು ಡಿಸೈನ್ ಮಾಡಿದ್ದಾರೆ. 15 ತಿಂಗಳಲ್ಲಿ ಏನೇನಾಗಬೇಕು ಅಂತಕ್ಕಂಥದ್ದು ನಮಗೆ ಗೈಡ್ಲೈನಲ್ಲಿ ಇರುತ್ತೆ. ಆ ಪ್ರಕಾರವಾಗಿ ನಡೆದಿದೆ ಯೋಜನೆ. ಒಂದು ನಿರ್ದಿಷ್ಟ ಗುರಿಗೆ ಯಶಸ್ವಿಯಾದಂಥ ದಪ್ಪುಗಳನ್ನು ಇಡ್ತಾ ಇದ್ದೀವಿ. ರೈತ ಬಾಂಧವರ ಸಹಕಾರ ಆದರೆ ಒಂದು ವಾರದಲ್ಲೇ 500 ಕಂಪ್ಲೀಟ್ ಆಗಿಬಿಡುತ್ತೆ. ಆ ಥರ ಇದೆ. ಅವರು ಈಗ FIG ನಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ನಮ್ಮ ಉತ್ಸಾಹಿ ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರುಗಳೆಲ್ಲ ನಮಗೆ ಅವಕಾಶವನ್ನು 1,000 ಜನ ಸದಸ್ಯರಿಗೆ ಮಾಡಿಕೊಡಿ, 500ಕ್ಕೆ ಮಾಡಿದ್ರೆ ಸಾಕಾಗಲ್ಲ ಅಂತ ಹೇಳಿ ಅವರೇ ಮುಂದೆ ಬರ್ತಾ ಇದ್ದಾರೆ. ಬಹುಶಃ ಇನ್ನೊಂದು 15 ದಿನ 20 ದಿನ ಅಥವಾ 1 ತಿಂಗಳು, ಹೆಚ್ಚಂದರೆ 1 ತಿಂಗಳ ಒಳಗಡೆ ಎಲ್ಲ ಸದಸ್ಯತ್ವ ನೋಂದಣಿ ಮಾಡಿ ಕಾರ್ಯ ಮುಗಿಯುತ್ತೆ. ಆಮೇಲೆ ನಾವು ಹೊಸದಾಗಿ ಬರ್ತೀನಿ ಅಂತಕ್ಕಂಥ ಆಸಕ್ತಿ ಇರೋ ರೈತರನ್ನು ಕೂಡ ನಾವು ತಗೊಳಕ್ಕಾಗಲ್ಲ ಅಂತ ಸಂದರ್ಭ ಬರುತ್ತೆ. ಯಾಕೆಂದ್ರೆ ನಮಗೆ 1,000 ಜನ ರೈತರ 500 ಜನ ಅಂತ ಈಗಿರೋದು, ಅದನ್ನು 1,000ಕ್ಕೆ ಮಾಡಿ ಅಂದದ್ರಿಂದ ನಾವು ಇಲಾಖೆ ಅನುಮತಿಯ ತಗೊಂಡು 1,000 ಮಾಡ್ಬೋದು ಅಂತ ಕೇಳ್ತಾ ಇದೀವಿ. ಪ್ರಾರಂಭದಲ್ಲಿ 500ಕ್ಕೆ ನಿಲ್ಲಿಸಿ ಅಂತ ಅವ್ರು ಹೇಳಿದ್ದಾರೆ. ಅವ್ರನ್ನ ಸಾಮರ್ಥ್ಯ ಅಭಿವೃದ್ಧಿಗೊಳಿಸಿ, ಅವ್ರನ್ನ ಗಟ್ಟಿಗೊಳಿಸಿ, ಆಮೇಲೆ ಮುಂದುವರಿಯೋಣ ಅಂತ ಇಲಾಖೆಯ ಒಂದು ಆದೇಶ ಇದೆ. ಸೊ ಈಗ ಅದು ನಮಗೆ 30 ತಿಂಗಳ ಯೋಜನೆ 15ನೇ ತಿಂಗಳಲ್ಲಿ ಇದ್ದೀವಿ. ಹೆಚ್ಚು ಕಡಿಮೆ 1/2 ಹಂತವನ್ನು ಬಂದಿದ್ದೀವಿ. ಈಗ ಭಾಳ ಭರವಸೆ ಕಾಣ್ತಾ ಇದೆ, ರೈತರಿಗೆ ತುಂಬ ಉತ್ಸಾಹ ಕಾಣ್ತಾ ಇದೆ, ಇನ್ವಾಲ್ವ್ಮೆಂಟ್ ಇದೆ ಎಲ್ಲರೂ ನಮ್ಮ ಜೊತೆನಲ್ಲಿ. ಈಗ ಅವರು ಕಂಪನಿಗಳನ್ನು, ಉತ್ಪಾದನಾ ಕಂಪನಿ ಆಯಿತು, ಕಂಪನಿ ಆದಮೇಲೆ ಅದಕ್ಕೆ ಬೇಕಾದಂಥ ಆಡಳಿತ ಕಚೇರಿಯನ್ನು ಮಾಡಿದ್ದಾರೆ. ಆಡಳಿತ ಕಚೇರಿಗೆ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂಥ ಅವರಿಗೆ ಒಂದು ಕಂಪ್ಯೂಟರು, ಮತ್ತು ಅವರಿಗೆ ಕುರ್ಚಿ ಟೇಬಲ್ ಮೀಟಿಂಗ್ ಮಾಡೋದಕ್ಕೆ ಏನು ಇದು ದೂರವಾಣಿ ಸಂಪರ್ಕ ಇದನ್ನೆಲ್ಲ ಕಲ್ಪಿಸ್ಕೊಟ್ಟು ಆಗಿದೆ ಈಗ ಅವರಿಗೆ. ಸೊ ಈಗ ಅಲ್ಲಿ ವ್ಯವಹಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಕಚೇರಿ ಇವುಗಳಿಗೂ ಏನಾದರೂ ಅನುದಾನ ಇರುತ್ತೆ? ಖಂಡಿತ ಖಂಡಿತ. ಈ ಒಂದು ಕಚೇರಿ ಪ್ರಾರಂಭ ಮಾಡೋದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಾದಂಥ ಕಂಪ್ಯೂಟರು ಮತ್ತು ಟೇಬಲ್ಲು ಚೇರು ಮೀಟಿಂಗ್ ಮಾಡೋದಕ್ಕೆ, ಇದಕ್ಕೆ ಆವರ್ತ 1 ಟೈಮ್ ಗ್ರಾಂಟ್ ಅಂತೇಳಿ ಸರ್ಕಾರ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದೆ. ಅದರ ಮುಖಾಂತರನೇ ಈಗ ನಾವು ಟ್ರಾನ್ಸ್ಪರೆನ್ಸಿ ಇದರ ಮುಖಾಂತರ ಕೊಟೇಷನನ್ನು ಕರೆದು ಒಳ್ಳೆ ಕ್ವಾಲಿಟಿ ಇದನ್ನ ಅವ್ರಿಗೆ ಕೊಡಿಸಿದೀವಿ. ಅದಾದ ಮೇಲೆ ಇನ್ನು 20 ತಿಂಗಳವರೆಗೆ ಅವ್ರಿಗೆ ಆ ಕಚೇರಿಯನ್ನು ಬಾಡಿಗೆ, ಆ ದೂರವಾಣಿ ಸಂಪರ್ಕ, ಆ ಕಂಪ್ಯೂಟರ್ ನಿರ್ವಹಣಾ ವೆಚ್ಚ, ಅಲ್ಲಿಗೆ ಬೇಕಾದಂಥ CEO, ಆ CEO ಯಾರು ಇರ್ತಾರೆ ಆ ಕಂಪ್ನಿಯನ್ನು ನಡೆಸೋದಕ್ಕೆ, ಅವ್ರಿಗೆ ಬೇಕಾದಂಥ ಸಂಬಳ, ಮತ್ತು DEO ಅಂತ ಅವ್ರಿಗೆ ಒಬ್ಬರು ಸಹಾಯಕರು ಇರ್ತಾರೆ, ಅವ್ರಿಗೆ ಬೇಕಾದಂಥ ಸಂಬಳ, ಇದನ್ನು 15 ತಿಂಗಳ ಕಾಲ ಸರ್ಕಾರವೇ ನೀಡುತ್ತೆ. ಸರ್ಕಾರದ ರೈತ ಉತ್ಪಾದಕ ಸಂಸ್ಥೆಯಿಂದ ಯಾವುದೇ 1 ರೂಪಾಯಿ ಖರ್ಚನ್ನು ಕೂಡ ಬರೆಸೋದಿಲ್ಲ. ಈ ನಾವು ಸಂಪನ್ಮೂಲ ಸಂಸ್ಥೆ ಇವರೆಲ್ಲ ಈ ಥರ ಮಾಡ್ತಾ ಇದ್ದಾರೆ ಅಂತ ಇದು ನೋಡಿ ಇದು ಮಾಡಾದ್ಮೇಲೆ ಬಿಲ್ಸು ವಚರ್ಸನ್ನು ಸಬ್ಮಿಟ್ ಮಾಡಿದ್ರೆ ಇಲಾಖೆ ಅಧಿಕಾರಿಗಳು ಬಂದು ತನಿಖೆ ಮಾಡಿ ಸಮರ್ಪಕವಾಗಿದೆ ಅನ್ಸಿದ ಮೇಲೆ ಅವರು ಹಣವನ್ನು ಬಿಡುಗಡೆ ಮಾಡ್ತಾರೆ. ಅದು ನೇರವಾಗಿ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಕೌಂಟ್ ಮುಖಾಂತರ ಹೋಗುತ್ತೆ. ಹಾಗಾಗಿ ಇವ್ರಿಗೆ ಸಾಕಷ್ಟು ಉಳಿತಾಯ ಆಗುತ್ತೆ. ಅದೇ ರೈತರೆಲ್ಲ ಸೇರಿ ಒಗ್ಗಟ್ಟಿನಿಂದ ಸಂಸ್ಥೆ ಮಾಡ್ಕೋಬೇಕು ಅಂದಿದ್ರೆ 7-8 ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತು. ಅದು ಸರ್ಕಾರ ಈ ತನ್ನ ನೆರವನ್ನು ನೀಡಿ ಅವರು ಯಾವುದೇ ಖರ್ಚಿಲ್ಲದೆ ಕಂಪನಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಒಂದು ಸುವರ್ಣ ಅವಕಾಶ ಅವರಿಗೆ ರೈತರಿಗೆ ಒದಗಿ ಬಂದಿದೆ. ಇದು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ಕೇರ್ನಗರದಲ್ಲಿ ಮಾಡ್ತಾ ಇದ್ದೀವಿ. ಇದು ಈ ಯೋಜನೆ ಯಶಸ್ಸನ್ನು ನೋಡಿಕೊಂಡು ಮತ್ತೆ ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಮಾಡಬೇಕು ಅಂತ ಈಗ ಆಲ್ರೆಡಿ ಮಾಡಿದ್ದಾರೆ. ಸೊ ಅದು ಈಗ ಪ್ರಾರಂಭದ ಹಂತದಲ್ಲಿದೆ. ಅದು ಯೋಜನೆ ಯಶಸ್ಸಿನ ಮೇಲೆ ಅಲ್ಲೆಲ್ಲ ಅನುಷ್ಠಾನ ಅವಲಂಬಿತವಾಗಿರುತ್ತದೆ. ನೀವು ಹೇಳಿದ ಹಾಗೆ 3 ವರ್ಷಗಳ ಕಾಲ ಖರ್ಚಿಲ್ಲದೆ ಇದನ್ನ ನಡೆಸುವಂತಹ ಒಂದು ಅವಕಾಶ ರೈತರ ಬಳಿ ಈಗ ಹೋಗಿದೆ. ಅದನ್ನ ಅವ್ರು ಎಷ್ಟು ಮಟ್ಟಿಗೆ ಬಳಸ್ಕೊಳ್ತಾರೆ, ಹೇಗೆ ಅಭಿವೃದ್ಧಿ ಹೊಂದ್ತಾರೆ, ಹೇಗೆ ಒಬ್ಬರು ಮಾದರಿ ಆಗ್ತಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಒಂದು ಆತ್ಮನಿರ್ಭರತೆ ಏನಾಗುತ್ತೆ ಅದು ಹೆಚ್ಚಾಗುತ್ತೆ, ಅವ್ರಿಗೂ ಒಂದು ಸ್ವಾಭಿಮಾನ ಬರುತ್ತೆ, ಸಂತೃಪ್ತಿ ಇರುತ್ತೆ. ಖಂಡಿತ ಸರ್. ಈಗ ತಾವು ಹೇಳಿದಾಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ತರವಾದಂಥ ಕನಸು 10,000 FPOವನ್ನು ಮಾಡಬೇಕು. ಅದು ವಿವಿಧ ಬೆಳೆಗೆ, ಅದು ಹಾಲಿನಿಂದ ಹಿಡಿದು ಮೀನು ಮೊಟ್ಟೆ ಮತ್ತು ರೈತರು ಬೆಳೀತಕ್ಕಂಥ ಎಲ್ಲ ಪದಾರ್ಥಗಳಿಗೆ ತನ್ನದೇ ಆದಂಥ ಒಂದು FPOಗಳನ್ನು ಮಾಡಬೇಕು. ಈಗ ನಂದಿನಿ ಅಂದರೆ ಮಿಲ್ಕ್, ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಮಾಡಿದ್ದಾರೆ. ವ್ಯಾಲಿ ಚೈನ್ ಇಸ್ ಅ ಮಿಲ್ಕ್. ಅದೇ ಥರ ಇಲ್ಲಿ ಕೃಷಿ ಬೆಳೆ ವ್ಯಾಲಿ ಚೈನನ್ನು ಮಾಡಿ ತೊಗೊಂಡಿದ್ದೀವಿ. ನಾವು ತೋಟಗಾರಿಕಾ ಬೆಳೆಯನ್ನು ವ್ಯಾಲಿ ಚೈನ್ ಆಗಿ ತೊಗೊತಾರೆ. ಮತ್ತೆ ಮೀನುಗಾರಿಕಾ ಇಲಾಖೆಯಿಂದ ಮೀನನ್ನ ಕುಕ್ಕುಟೋದ್ಯಮದಿಂದ ಈಗ ನಾವು ಇದನ್ನೇ ಇದೇ ತರ ಒಂದು ಬೇರೆ ಜಿಲ್ಲೆನಲ್ಲಿ ಹೊಸಕೋಟೆ ಬೆಂಗಳೂರಲ್ಲಿ ಕುಕ್ಕುಟೋದ್ಯಮದವರು ಒಂದು ಯೋಜನೆಯನ್ನ ಮಾಡಿದ್ದಾರೆ. ನಾಟಿ ಕೋಳಿ ಮಾತ್ರ ಬೆಳೀತಕ್ಕಂಥದ್ದು, ನಾಟಿ ಕೋಳಿ ರೈತ ಉತ್ಪಾದಕ ಸಂಸ್ಥೆಯನ್ನ ಮಾಡಿದ್ದಾರೆ. ಅವರು ಉತ್ಸಾಹಿ ರೈತರು ಯುವಕರು ಅಧ್ಯಕ್ಷರು ಎಲ್ಲ ಬಂದವರಿಗೆ ಏನ್ ಮಾಡ್ತಾ ಇದಾರೆ, ಫ್ರಾಂಚೈಸಿ ಮಾಡಲ್ ಹೋಗ್ತಾ ಇದಾರೆ. ಅವರು ಒಂದು ಫ್ರಾಂಚೈಸಿಗೆ ಯಾರಾದ್ರೂ ಮಾಡಬೇಕು ಅಂದ್ರೆ ಅದಕ್ಕೆ 300,000 ರೂಪಾಯಿಯನ್ನ ಕೊಡ್ತಕ್ಕಂಥದ್ದು, ಚಿಕನ್ ಮರಿಯನ್ನ ರೈತರು ಕೊಡ್ತಕ್ಕಂಥದ್ದು, ಬೆಳೆದಾದ್ಮೇಲೆ ಬೆಳೆದಂತ ಚಿಕನ್ಗೆ ಅವರು ಬಳಿಯ ಹೋಗಿ ಅವರು ಖರೀದಿ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ತಗೊಂಡೋಗಿ ಫ್ರಾಂಚೈಸಿ ಅವರಿಗೆ ಕೆಜಿಗೆ ಇಷ್ಟು ಅಂತ ಮಾರಾಟ ಮಾಡ್ತಕ್ಕಂಥದ್ದು, ಅವನಿಗೆ ಮಾರಾಟ ಮಾಡೋದಕ್ಕೆ ಅವನಿಗೆ ಫ್ರಾಂಚೈಸಿ ಕಮಿಷನ್ ಅಂತೇಳಿ ಅವ್ರಿಗೆ ಕೊಡ್ತಾರೆ. ಬರ್ತಕ್ಕಂಥ ಲಾಭ ಮತ್ತೆ ಕಂಪನಿಗೆ ಬರುತ್ತೆ. ಇದಕ್ಕೆ ಬೇಕಾದಂಥ ಸಾಗಾಣಿಕೆಗೆ ಈಗಾಗಲೇ ಇಲಾಖೆಯಿಂದ ಒಂದು ವೆಹಿಕಲ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಥರ ಹಲವಾರು ಯೋಜನೆ ಹಲವಾರು ಇದಕ್ಕೆ ಪಶುಪಾಲನಾ ಇಲಾಖೆಯಿಂದ ಯೋಜನೆ, ಕುಟುಂಬೋದ್ಯಮದ ಯೋಜನೆ ಬರ್ತಾ ಇದೆ, ಮೀನುಗಾರಿಕಾ ಇಲಾಖೆಯಿಂದ ಯೋಜನೆ ಬರ್ತಾ ಇದೆ, ಕೃಷಿ ಇಲಾಖೆಯಿಂದ, ತೋಟಗಾರಿಕಾ ಇಲಾಖೆಯಿಂದ, ವಿವಿಧ ಹಂತಗಳಲ್ಲಿ ರೈತನನ್ನ ಸಬಲನನ್ನಾಗಿ ಮಾಡೋದಕ್ಕೆ, ರೈತನನ್ನು ಗೆಲ್ಲುವಂತಾಗಿ ಮಾಡೋದಕ್ಕೆ ಹಲವಾರು ಯೋಜನೆಗಳು ಬರ್ತಾ ಇದೆ, ಆಗಲೇ ಅನುಷ್ಠಾನ ಆಗ್ತಾ ಇದೆ. ಇದನ್ನು ಸಮರ್ಪಕವಾಗಿ ರೈತ ಉಪಯೋಗಿಸ್ಕೊಂಡದ್ದೇ ಆದದಲ್ಲಿ ನಮ್ಮ ರೈತರ ಎಲ್ಲ ಸಮಸ್ಯೆಗಳಿಗೆ ಒಂದು ಇತಿಶ್ರೀ ಆಡೋದಕ್ಕೆ ಇದೊಂದು ದೊಡ್ಡ ವೇದಿಕೆಯಾಗತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾವು ಇಲ್ಲಿ ಘಂಟಾಘೋಷವಾಗಿ ವೇದಿಕೆ ಮುಖಾಂತರ ಹೇಳ್ಬೋದಾಗಿದೆ. ಬಹಳ ಸಂತೋಷ, ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದೀರಿ, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಆದಿಶೇಷನ್ ಗೌಡ ಅವರೇ, ಇಷ್ಟೆಲ್ಲ ಆದ್ಮೇಲೂ ಕೃಷಿಕರಲ್ಲಿ ಕೆಲವೊಂದು ಅನುಮಾನಗಳು ಪ್ರಶ್ನೆಗಳು ಉಳಿದೇ ಇರುತ್ತೆ. ನಾವು ಆದಿಶೇಷನ್ ಗೌಡ ಅವರ ಜೊತೆ ಯಾಕೆ ಮಾತಾಡಬಾರ್ದು, ನಮ್ಮೂರಿಗೂ ಯಾಕೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ತರಬಾರ್ದು, ಪ್ರಯತ್ನ ಪಡಬಾರ್ದು ಅಂತ ಇರುತ್ತೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕನ್ನಡದಲ್ಲಿ 3 ಸಾರಿ ವಿಧಾನವಾಗಿ ಹೇಳ್ಬಿಡಿ. ನಾನು ಮಹಾತ್ಮ ಗಾಂಧಿ ಟ್ರಸ್ಟ್ ಸಂಸ್ಥೆಯ ಅಧ್ಯಕ್ಷ ಆದಿಶೇಷನ್ ಗೌಡ. ನನ್ನ ದೂರವಾಣಿ ಸಂಖ್ಯೆ 9343828203. ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ದೂರವಾಣಿ ಸಂಖ್ಯೆ 9343828203. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ತಾವು ಗುರುತಾಕೊಳ್ಳಿ ರೈತ ಬಾಂಧವರೇ, 9343828203. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸಂಶಯ ಇದ್ದರೆ, ಪ್ರಶ್ನೆ ಇದ್ದರೆ ತಾವು ನೇರವಾಗಿ ನನಗೆ ಸಂಪರ್ಕ ಮಾಡಿ. ಮತ್ತು ನಾವು ಇದಾದ ನಂತರ 30 ತಿಂಗಳು ಕಳೆದ ನಂತರ ಕೂಡ ಈ ಸಂಪನ್ಮೂಲ ಸಂಸ್ಥೆಯಾಗಿ ನಾವು ಯಾವುದೇ ಅನುದಾನ ಪಡೆದೇ ಇದ್ದರೂ ಕೂಡ ನಾವು ಅವ್ರ ಜೊತೆ ಇದ್ದೀವಿ. ಈಗ 20-25 ವರ್ಷದಿಂದ ನಮ್ಮ ಈ ಸಂಸ್ಥೆ ಬೇರೆ ಕಡೆ ಕೆಲಸ ಮಾಡಿದಾಗ ಈಗಲೂ ರೈತರುಗಳು ನಮಗೆ ಸಂಪರ್ಕ ಮಾಡ್ತಾರೆ, ಬೇರೆ ಇಲಾಖೆ ಯೋಜನೆಗಳು, ಬೇರೆ ಹಣಕಾಸು ನೆರವು ಹೇಗೆ ಪಡ್ಕೋಬೇಕು, ಹೇಗೆ ಅಭಿವೃದ್ಧಿ ಆಗಬೇಕು ಅಂತ ನಾವು ನಿರಂತರವಾಗಿ ಅವರಿಗೆ ಸಲಹೆ, ಮಾರ್ಗದರ್ಶನ, ಸೂಚನೆಯನ್ನು ಕೊಡ್ತಾ ಇರ್ತೀವಿ. ಯಾವುದಾದ್ರೂ ವಿಶೇಷ ಕಾರ್ಯಕ್ರಮಗಳಿದ್ದರೆ ಭಾಗವಹಿಸ್ತಾ ಇರ್ತೀವಿ. ನಿಮ್ಮ ಜೊತೆನೂ ಹಾಗೆ, ಏನೇ ಕಾರ್ಯಕ್ರಮಗಳಿದ್ದರೂ ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ಕನಸು ಕೂಡ, ನಮ್ಮ ಸಂಸ್ಥೆಯ ಕನಸು ಕೂಡ ಅಷ್ಟೇ, ರೈತ ಗೆಲ್ಲಬೇಕು, ರೈತನಿಗೆ ಉತ್ತಮವಾದಂಥ ಮಾರುಕಟ್ಟೆ ದೊರಕಬೇಕು, ರೈತ ಯಶಸ್ವಿ ಉದ್ಯಮಿಯಾಗಬೇಕು, ಅವನ ಕಾಲ ಮೇಲೆ ಅವನೇ ನಿಲ್ಲಬೇಕು, ಯಾರನ್ನ ಅವಲಂಬನೆ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಭಾವನೆ. ಒಳ್ಳೆಯದಾಗಲಿ ತಮಗೆಲ್ಲ, ಮತ್ತು ನಮ್ಮನ್ನು ಕರೆಸಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಆಕಾಶವಾಣಿಗೂ ಅನಂತ ಅನಂತ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಇದುವರೆಗೆ ರೈತ ಉತ್ಪಾದಕರ ಸಂಸ್ಥೆಯ ಪ್ರಾಮುಖ್ಯತೆ ಹಾಗೂ ಅನುಕೂಲತೆಗಳನ್ನು ಕುರಿತು ಮೈಸೂರಿನಲ್ಲಿರುವ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಟಿಜಿ ಆದಿಶೇಷನ್ ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಕೋವಿಡ್-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94%ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಹ್ ಕೋ ಮಾಸ್ಕ್, ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಹ್ ನ ಛುವೆ. ಆಪಸ್ ಮೇ 2 ಗಜ್ ಕಿ ದೂರಿ ಬನಾಯ ರಖೆ. ಮಾಸ್ಕ್ ಔರ್ 2 ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡ್ನಾ ನಹೀ ಹೈ.